ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳು ಹಾಗೂ ಯುವಕರನ್ನು ಕೃಷಿಯತ್ತ ಆಕರ್ಷಿಸಲು ಅನುಕೂಲವಾಗುವ ಅಂಶಗಳ ಕುರಿತಂತೆ ಮೂಡಿಗೆರೆ ತಾಲೂಕು ದುರ್ಗದ ಹಳ್ಳಿಯ ಡಿಜಿ ದತ್ತಾತ್ರೇಯ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದುರ್ಗದಹಳ್ಳಿಯ ಡಿಜಿ ದತ್ತಾತ್ರೇಯ ಅವರು. ದತ್ತಾತ್ರೇಯ ಅವರು ಮೂಲತಃ ಅವರು ವೃತ್ತಿಯಿಂದ ಎಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂಥವರು. ಬೆಂಗಳೂರಿನಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಆನಂತರ ತಮ್ಮ ಹಳ್ಳಿಗೆ ವಾಪಸ್ಸಾಗಿ ಈಗ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಹುತೇಕ ಈ ಸಾವಯವ ಪದ್ಧತಿಯಲ್ಲಿ ತೋಟವನ್ನು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರ ಸಾವಯವ ಕೃಷಿ ಹಾಗೂ ಕೃಷಿಯ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ದತ್ತಾತ್ರೇಯ ಅವರಿಗೆ. ನಮಸ್ಕಾರ ಕೇಳಿಬರ್ರೆ. ತಮಗೆ ಈಗ ಎಷ್ಟು ವಯಸ್ಸು ಮತ್ತು ಏನು ಓದಿದ್ರಿ? 1972 ಬಾರ್ನ್, 52 ವರ್ಷ ವಯಸ್ಸಾಗಿದೆ. ನಾನು ಓದಿದ್ದೆಲ್ಲ ಮನೆಯಿಂದ ಹೊರಗಡೆನೆ ಓದಿರೋದು. ಮಂಗಳೂರಲ್ಲಿ ಓದ್ತಿದ್ದೆ ಪೇಯಿಂಗ್ ಗೆಸ್ಟ್ ಆಗಿ. ಆಮೇಲೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನಲ್ಲಿ 1995 ಅಲ್ಲಿ ಬಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಮತ್ತೆ 1996 ಅಲ್ಲಿ ವೃತ್ತಿ ಹುಡ್ಕೊಂಡು ಬೆಂಗಳೂರಿಗೆ ಶಿಫ್ಟ್ ಆದೆ. ಆಮೇಲೆ ಬೆಂಗಳೂರಲ್ಲಿ 24 ವರ್ಷ ನಾನು ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೀನಿ. 2008 ಅಲ್ಲಿ ಅರ್ಲಿ ರಿಟೈರ್ಮೆಂಟ್ ತಗೊಂಡು ಕೆಲಸ ಬಿಟ್ಟು ನಮಗೆ ತಂದೆ ತಾಯಿಯನ್ನು ಸಪೋರ್ಟ್ ಮಾಡಕ್ಕೆ, ತೋಟ ನೋಡ್ಕೊಳ್ಳಕ್ಕೆ, ತೋಟ ನಿರ್ವಹಣೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿ ಶಿಫ್ಟ್ ಆದ್ವಿ. ಯಾಕೆ ಕೆಲಸ ಬಿಟ್ಟು ವಾಪಸ್ಸು ಕೃಷಿಯಲ್ಲಿ ತೊಡಗಿಕೊಳ್ಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ? ನಾವು ಮತ್ತೆ ನಮ್ಮ ಮನೆಯವರು ಒಂದ್ಸತಿ ಕೂತು ಯೋಚನೆ ಮಾಡಿದಾಗ ನಮಗೆ ಅನಿಸ್ತು, ನಮ್ಮ ತಂದೆ ತಾಯಿ ಸ್ವಲ್ಪ ಏಜ್ ಆಗಿತ್ತು, ಆಲ್ಮೋಸ್ಟ್ 75-76 ಆಗಿತ್ತು. ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಗಳು ಇತ್ತು, ಕಾಲು ನೋವು ಅವೆಲ್ಲ ಆಗ್ತಾ ಇತ್ತು. ಅವರು ಇಲ್ಲಿ ತುಂಬಾ ಕಷ್ಟದಿಂದ ಈ ತೋಟ ನೆಡ್ಸ್ಕೊಂತಿದ್ರು, ಅಂದ್ರೆ ಅವ್ರದ್ದು ವೃತ್ತಿ, ಅದನ್ನ ನೆಡ್ಸ್ಕೊಂತಿದ್ರು. ಒಂದು ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ದುಡ್ಡು ತರುವುದೇ ಒಂದು ಅವರಿಗೊಂದು ದೊಡ್ಡ ಕೆಲಸ ಆಗ್ತಿತ್ತು, ಯಾಕಂದ್ರೆ ಬ್ಯಾಂಕ್ ಮೆಟ್ಲು ಹತ್ಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ನಿಲ್ಬೇಕು. ಹಾಗೆ ಇನ್ನೊಂದ್ ಕಡೆ ನಾವು ಅಲ್ಲಿ ಬೆಂಗಳೂರಲ್ಲಿ ಕಷ್ಟ ಪಡ್ತಿದ್ವಿ. ಅವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಏನು ಆಪ್ಷನ್ ಇರಲಿಲ್ಲ, ನಾವು ಆಫೀಸಿಗೆ ಹೋಗ್ಲೇಬೇಕಿತ್ತು. ಆಲ್ಮೋಸ್ಟ್ 12-14 ಅವರ್ಸ್ ನಾನು ಮನೆಯಿಂದ ಹೊರಡಿರ್ತಿದ್ದೆ. ಬೆಳಿಗ್ಗೆ 7 ಗಂಟೆ ಹೋದ್ರೆ ಸಾಯಂಕಾಲ 8-9 ಗಂಟೆ ಬರ್ತಿದ್ವಿ. ಟ್ರಾಫಿಕ್ ಅಲ್ಲಿ ಸಾಧಾರಣ ಬೆಳಿಗ್ಗೆ 1-2 ಗಂಟೆ, ಸಾಯಂಕಾಲ 1-2 ಗಂಟೆ ಕಾಲ ಕಳೀತಿದ್ವಿ. ಸೊ ಒಂದ್ಸತಿ ಹಾಗೆ ನಮಗೆ ಅನಿಸ್ತು, ನಾನು ಅಲ್ಲಿ ಕಷ್ಟಪಡೋದು, ನಮ್ಮ ತಂದೆ ತಾಯಿ ಇಲ್ಲಿ ಕಷ್ಟಪಡೋದು, ಅದ್ರ ಬದಲು ಅಟ್ಲೀಸ್ಟ್ ಒಬ್ರಿಗಾರು ಒಂದು ರಿಲೀಫ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ಕಷ್ಟಪಡೋಣ, ಇಲ್ಲೇ ಬಂದು ದುಡಿಯೋಣ, ಇಲ್ಲಿಂದನೇ ನಾವು ವೃತ್ತಿ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಶಿಫ್ಟ್ ಆದ್ವಿ. ನಮ್ಗೆ ಶಿಫ್ಟ್ ಆಗುವಾಗ ನಂದು ಮೈಂಡಲ್ಲಿ ಒಂದೇ ಟಾರ್ಗೆಟ್ ಇತ್ತು, ಏನಂದ್ರೆ ನನ್ನಲ್ಲಿ ಏನು ನನ್ನ ಲೈಫ್ ಸ್ಟೈಲ್ ಇದೆ, ಅಂದ್ರೆ ನಾನು ಏನು ನಾನು ನಂದು ಜೀವನ ಶೈಲಿ ಇದೆ, ಅದೇ ಜೀವನ ಶೈಲಿನೂ ಇಲ್ಲೂ ನಡೆಸ್ಬೇಕು ಅಂತ ನಂದು ಇಚ್ಛೆ. ಸೊ ನಂದು ಇಚ್ಛೆ ಏನಂದ್ರೆ ನಾನು ವೃತ್ತಿ ಚೇಂಜ್ ಮಾಡೋದ್ರಿಂದ ನನಗಾಗ್ಲಿ ನಮ್ಮ ಮನೆಯವರಿಗಾಗ್ಲಿ ಇಲ್ಲ ನಮ್ಮ ಮಗಳಿಗಾಗ್ಲಿ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಹಣಕಾಸಿಂದ ಶಾರ್ಟೇಜ್ ಇರಬಾರ್ದು, ಮಗಳು ಏನು ಎಜುಕೇಶನ್ ಮಾಡಬೇಕು ಅಂತಳೋ ಅದಕ್ಕೆ ನಾನು ಕೊಡಬೇಕು ಅಂತ ನನ್ನ ಇಚ್ಛೆ ಅಂತ ಆತರ ನಾನು ಪ್ಲಾನ್ ಮಾಡಿಬಿಟ್ಟು ನಾನು ತೊಡಗ ಬಂದೆ. ಕೃಷಿ ಬಗ್ಗೆ ಮೊದಲಿಂದ ಆಸಕ್ತಿ ಇತ್ತ, ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ರ ಹೇಗೆ? ಆಕ್ಚುಲಿ ಹೇಳಬೇಕಾದ್ರೆ ನನಗೆ ಕೃಷಿ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ನಮ್ಮ ವೈಫಿಗೆ ಸ್ವಲ್ಪ ಇತ್ತು, ಅವರು ಒಂದು ಸ್ವಲ್ಪ ಕೃಷಿಲಿ ತೊಡಗಿಸ್ತಿದ್ರು, ಅವರಿಗೆಲ್ಲ ಗೊತ್ತು. ಆಮೇಲೆ ಒಂದು ಗಿಡ ರೆಕಗ್ನೈಸ್ ಮಾಡೋದಾಗ್ಲಿ, ಒಂದು ಎಲೆ ನೋಡ್ಬಿಟ್ಟು ಆಗಲಿ, ಅಥವಾ ಫುಡ್ ಕ್ರಾಪ್ಸ್ ರೆಕಗ್ನೈಸ್ ಮಾಡೋದಾಗ್ಲಿ, ಸೊ ಅವ್ರಿಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ನನಗೆ ಜಾಸ್ತಿ ಇರಲಿಲ್ಲ ಅಂದರೆ ನಾನು ಅಲ್ಲಿ ವೃತ್ತಿಲಿದ್ದಾಗ್ಲೂ ಮನೆಗೆ ಬಂದಾಗ್ಲೂ ಏನೋ ಒಂದು ಸ್ವಲ್ಪ ತೋಟ ತಿರ್ಕೊಂಡು ಬರ್ತಿದ್ವಿ, ಬಟ್ ಅದ್ರ ಬಗ್ಗೆ ನಾನು ಏನು ಆಸಕ್ತಿ ತೋರಿಸ್ತಿರ್ಲಿಲ್ಲ. ಸೊ ನಂದು ಮೇನ್ ಫೋಕಸ್ ಇಂಜಿನಿಯರಿಂಗು, ಜಾಬು ಅಲ್ಲೇ ಗ್ರೋ ಆಗೋದು ಹೇಗೆ, ಅಲ್ಲಿ ಏನು ನಾನು ನೆಕ್ಸ್ಟ್ ಪೊಸಿಷನ್ ಹೇಗೆ ತಗೊಳ್ಳೋದು, ನೆಕ್ಸ್ಟ್ ಮೇ ಬಿ ಸ್ಯಾಲ್ರಿ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, ಆ ಲೈನಲ್ಲಿ ಯೋಚನೆ ಮಾಡ್ತಿದ್ದೆ. ಬಟ್ ಒಂದಂದ್ರೆ ನನಗೆ ನಮ್ಮ ಬೇರೆಯವ್ರ ಸಪೋರ್ಟಿಂದ, ಅಂದರೆ ನಮ್ಮ ಮಾವ ಸಪೋರ್ಟಿಂದ, ನಮ್ಮ ತಂದೆ ಸಪೋರ್ಟಿಂದ, ನಮ್ಮ ಅತ್ತೆ ಸಪೋರ್ಟಿಂದ, ಫ್ಯಾಮಿಲಿ ಸಪೋರ್ಟಿಂದ ನನಗೊಂದು ಆಶ್ವಾಸನೆ ಇತ್ತು. ಅಂದರೆ ಐ ವಿಲ್ ಸಕ್ಸೀಡ್, ನನಗೆ ಇವರೆಲ್ಲ ಸಪೋರ್ಟಿಂದ, ನನಗೆ ಪ್ರೇರಣೆಯಿಂದ ನಾನು ಚೆನ್ನಾಗಿ ಮಾಡ್ತೀನಿ, ನಾನು ನನ್ನ ಕಾಲ ಮೇಲೆ ನಿಲ್ಬೋದು ಅಂತ ಪ್ಲಾನ್ ಮಾಡಿದ್ದೆ. ಬಂದ್ಮೇಲೆ ಹೇಗೆ ಹೊಂದ್ಕೊಂಡ್ರಿ ಈ ಹಳ್ಳಿಯ ಜೀವನಕ್ಕೆ ಮತ್ತೆ ಕೃಷಿಯ ಜೀವನಕ್ಕೆ? ಮೊದಲು ಸ್ವಲ್ಪ ಕಷ್ಟ ಆಯ್ತು. ಮೊದಲು ನಾವು ಬಂದಾಗ ನಂದು ಮನ್ಸಲ್ಲಿ ಏನಿತ್ತು ಅಂದ್ರೆ ನಂದು ಎರಡು ಅಪ್ರೋಚ್ ಇತ್ತು. ಒಂದು ಅಪ್ರೋಚ್ ಅಂದ್ರೆ ನಾವು ಫುಲ್ ಸಾವಯವ ಮಾಡ್ಬೇಕು ಇಲ್ಲಿ, ಅಂದ್ರೆ ಫುಲ್ ನ್ಯಾಚುರಲ್ ಮಾಡ್ಬೇಕು, ಫುಲ್ ಜೀವಾಮೃತ ಹಾಕ್ಬೇಕು, ಎಲ್ಲ ಹಾಕ್ಬೇಕು ಅಂತ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ನನ್ನ ವೃತ್ತಿನ ಕಂಟಿನ್ಯೂ ಮಾಡ್ಬೇಕು ಅಂತ ಇತ್ತು. ಅಂದ್ರೆ ವೃತ್ತಿ ಕಂಟಿನ್ಯೂ ಮಾಡೋದಂದ್ರೆ ಆಗ್ರೋ ಮಿಷನರಿ ಏನೋ ಮಾಡೋದು, ಆಟೋಮೇಷನ್ ಮಾಡೋದು, ಇಲ್ಲ ನಾನು ಬೇರೆಯವರಿಗೆ ಕನ್ಸಲ್ಟೆಂಟ್ ಮಾಡೋದು ಅಂತ ಪ್ಲಾನ್ ಇಟ್ಬಿಟ್ಟು ಬಂದ್ವಿ. ಆದ್ರೆ ನಾವು ಇಲ್ಲಿ ಬಂದಾಗ ಏನಾಯ್ತು ಅಂದ್ರೆ ನೆಕ್ಸ್ಟ್ ಇಯರ್ ನಮ್ಗೆ 2019 ಅಲ್ಲಿ ಫ್ಲಡ್ಸ್ ಆಯ್ತು, ಲ್ಯಾಂಡ್ ಸ್ಲೈಡ್ ಆಯ್ತು. ಆಮೇಲೆ ನೆಕ್ಸ್ಟ್ 2020 ಅಲ್ಲಿ ಕೋವಿಡ್ ಆಯ್ತು. ಸೊ ಕೋವಿಡ್ ಆದಾಗ ನಮ್ದು ಏನ್ ಕನ್ಸಲ್ಟೆನ್ಸಿ ಮಾಡ್ತಿದ್ದೆ ಅದು ಬರ್ಲಿಕ್ಕೆ ಕಮ್ಮಿ ಆಯ್ತು, ಸೊ ಕನ್ಸಲ್ಟೆನ್ಸಿ ನಿಲ್ತು. ಸೊ 2019 ಅಲ್ಲಿ ಫ್ಲಡ್ ಆದಾಗ ಕ್ಯಾಶ್ ಫ್ಲೋ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ, ಹೇಗೆ ಆಯ್ತು ಅದನ್ನ ಹೇಗೆ ಮೇಂಟೈನ್ ಮಾಡೋದು ಅಂತ. ಸೊ ನಂಗೆ ಏನಾಯ್ತು ಅಂದ್ರೆ ಓ ಈ ತರ ಮಾಡಿದ್ರೆ ನಮ್ಗೆ ಆಗೋದಿಲ್ಲ, ನಾವೇನು ಬೇರೆ ತರ ಮಾಡ್ಬೇಕು, ಹೇಗೆ ಮೇಂಟೈನ್ ಮಾಡೋದು ಅಂತ. ಸೊ ನಂಗೆ ಏನಾಯ್ತು ಅಂದ್ರೆ ಓ ಈ ತರ ಮಾಡಿದ್ರೆ ನಮ್ಗೆ ಆಗೋದಿಲ್ಲ, ನಾವೇನು ಬೇರೆ ತರ ಮಾಡ್ಬೇಕು, ನಾವು ಕೃಷಿನ ಬರೀ ಸಿಂಗಲ್ ಕ್ರಾಪ್ ಮಾಡಿದ್ರೆ ಆಗೋದಿಲ್ಲ, ನೀವು ಸಾವಯವ ಮಾಡ್ಲಿ ಬಟ್ ಸಿಂಗಲ್ ಕ್ರಾಪ್ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ ಅಂತ ಯೋಚನೆ ಆಯ್ತು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಅವಾಗಿಂದ ನಾನು ಮಾತ್ರ ಸೃಷ್ಟಿ ಮಾಡಿ ಮಲ್ಟಿಪಲ್ ಬಿಸ್ನೆಸಸ್ ಸ್ಟಾರ್ಟ್ ಮಾಡಕ್ ಟ್ರೈ ಮಾಡಿದ್ವಿ. ಅಂದ್ರೆ ಮಲ್ಟಿಪಲ್ ಬಿಸ್ನೆಸಸ್ ಅಂದ್ರೆ ಮಲ್ಟಿಪಲ್ ವೆಂಚರ್ಸ್, ಅಂದ್ರೆ ಮಲ್ಟಿ ಕ್ರಾಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಮೆಣ್ಸು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ರೋಬಸ್ಟಾ ತೋಟನ ಇಂಪ್ರೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎಲಿಕಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಶಿಟ್ಟಿದ್ ಒಂದು ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ನಮ್ದು ಸ್ವಲ್ಪ ಟೂರಿಸಮ್ ಗೆ ಹೋಗೋಣ ಅಂತ ಹೋಮ್ ಸ್ಟೇ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ತರ ಅಂತ ಪ್ಲಾನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಾವು ಇತ್ತೀಚೆಗೆ ಏನಾಗ್ತುಂಟು ಅಂದ್ರೆ ಒಂದ್ಸತಿ ನಾವು ನಮ್ಮ ಕ್ಯಾಶ್ ಫ್ಲೋ ಇದರಲ್ಲೆಲ್ಲ ಒಂದ್ ಸ್ವಲ್ಪ ಕಂಫರ್ಟಬಲ್ ಆದ್ಮೇಲೆ ವಿಚ್ ಎವರ್ ಈಸ್ ಡಿಫಿಕಲ್ಟ್, ವಿಚ್ ಎವರ್ ಅಂತ ಸ್ವಲ್ಪ ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ನಿಲ್ಸ್ಬಿಟ್ಟು ಕೆಲವು ಕಡೆ ಫೋಕಸ್ ಮಾಡ್ತಾ ಇದ್ವಿ ನಾವು. ಇಲ್ಲಿಗೆ ಬಂದ್ಮೇಲೆ ಬೇರೆ ಬೇರೆ ತರಹದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ ಅಂತ ಹೇಳಿದ್ರಿ, ಆ ಅಭಿವೃದ್ಧಿಯ ಕೆಲಸಗಳು ಹೇಗೆ ಫಲವನ್ನ ನೀಡ್ತಾ ಹೋದ ನಿಮ್ಮ ತೋಟದಲ್ಲಿ? ಅಭಿವೃದ್ಧಿ ಕೆಲಸ ಅಂದ್ರೆ ಒಂದು ಅಂದ್ರೆ ನಾನು ನಿಜ ಹೇಳ್ಬೇಕು ಅಂದ್ರೆ ಈ ಕಮೋಡಿಟಿ ಪ್ರೈಸಸ್ ಇನ್ಕ್ರೀಸ್ ಆಗಿರೋದು ನಮಗೆ ತುಂಬಾ ಹೆಲ್ಪ್ ಆಯ್ತು. ಇವಾಗ ನೋಡಿದ್ರೆ ನಮ್ದೇ ಕಾಫಿ ಬೆಲೆ ಆಗ್ಲಿ, ಎಲಿಕಿಗೂ ಒಳ್ಳೆ ಬೆಲೆ ಇದೆ, ಅಡಿಕೆಗೂ ಒಳ್ಳೆ ಬೆಲೆ ಸಿಗ್ತಿದೆ, ಅದರಿಂದ ನಮಗೆ ಒಂದ್ ಸ್ವಲ್ಪ ಬೆನಿಫಿಟ್ ಆಯ್ತು. ಸೊ ನಂಗನ್ಸದೆ ನಾವು ಈಗ ಎಲ್ಲರೂ ನಾವು ಮೊದ್ಲಿದ್ದ ಹಾಗೆ ಅರೇಬಿಕ ಫೋಕಸ್ಡ್ ತೋಟ ಆಗಿಬಿಟ್ಟಿದ್ರೆ ತುಂಬಾ ಕಷ್ಟ ಆಗ್ಬಿಡೋದು, ಯಾಕಂದ್ರೆ ಅರೇಬಿಕ ತೋಟ ಮ್ಯಾನೇಜ್ ಮಾಡೋದು ಭಾರಿ ಕಷ್ಟ. ಇವಾಗ ನಾವೇನಾಯ್ತು ಅಂದ್ರೆ ರೋಬಸ್ಟನ್ನು ಒಳ್ಳೆ ಕ್ರಾಪ್ ಬರ್ತುಂಟು, ಎಲಿಕಿನೂ ಬರ್ತುಂಟು, ಅಡಿಕೆನೂ ಬರ್ತುಂಟು. ಆದ್ರಿಂದ ಒಂದಲ್ಲ ಒಂದು ಕಮೋಡಿಟಿ ಪ್ರೈಸ್ ಯಾವಾಗ್ಲಾರು ಒಂದ್ ಸ್ವಲ್ಪ ಹೈಯಲ್ಲಿ ಇದ್ದೇ ಇರ್ತದೆ, ಆದ್ರಿಂದ ನಮಗೆ ಬೆನಿಫಿಟ್ ಆಗ್ತದೆ. ಆಮೇಲೆ ಶಿಟ್ಟಿದು ನ್ಯಾಚುರಲ್ ಕ್ಲೀನರ್ಸ್ ಪ್ರಾಡಕ್ಟ್ಸ್ ಅದು ಸ್ವಲ್ಪ ಚೆನ್ನಾಗಿ ನಡೀತಿದೆ, ವಿಟ್ ಬಿ ವೆರಿ ಇನ್ ಎ ಕಂಫರ್ಟಬಲ್ ಪೊಸಿಷನ್ ನಾವು. ಅದರ ನಡುವೆ ಒಂದಷ್ಟು ಈ ಹೋಮ್ ಸ್ಟೇನು ಕೂಡ ಮಾಡಿದೆ ಅಂತ ಹೇಳಿದ್ರಿ, ಅದರ ಅನುಭವಗಳು ಹೇಗಿತ್ತು ನಿಮಗೆ? ಸೊ ಹೋಮ್ ಸ್ಟೇ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ, ಒಂದು 6 ತಿಂಗಳಿಂದ 1 ವರ್ಷ ಮಾಡಿದ್ವಿ. ಬಟ್ ಅದು ಏನಾಯ್ತು ಅಂದ್ರೆ ನಮ್ಗೆ ಏನು ಅನಿಸ್ತು ಅಂದ್ರೆ ನಾವು ಕರೆಕ್ಟ್ ಆಗಿ ಹೋಮ್ ಸ್ಟೇ ಮಾಡ್ಬೇಕಂದ್ರೆ ನಾವು ಫುಲ್ ಅಟೆನ್ಷನ್ ಕೊಡ್ಬೇಕು ಅದರಲ್ಲಿ. ಸೊ ನಮ್ಗೆ ಅನಿಸ್ತು ನಮ್ದು ಬೇರೆ ಕೃಷಿ ರಿಲೇಟೆಡ್ ಕಾರ್ಯಗಳೆಲ್ಲ ಒಂದ್ ಸ್ವಲ್ಪ ಡಿಲೇ ಆಗ್ತಿತ್ತು, ಯಾಕಂದ್ರೆ ಅವ್ರು ಗೆಸ್ಟ್ ಬಂದಾಗ ಬೇರೆ ಏನು ಕೆಲಸ ಮಾಡಂಗಿಲ್ಲ, ಅವ್ರ ಜೊತೆನೆ ಇರ್ಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರ ತೋಟಕ್ಕೆ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ಬೇಕು, ಮತ್ತೆ ಅವರಿಗೆ ಎಲ್ಲ ಆಥೆಂಟಿಕ್ ಊಟ ಕೊಡ್ಬೇಕು, ಮಲ್ನಾಡ್ ಅಡಿಗೆ ಕೊಡ್ಬೇಕು ಅಂತ ನಮ್ ಪ್ಲಾನ್ ಇತ್ತು. ಅದಕ್ಕೆ ಸ್ವಲ್ಪ ಆಗುದಿಲ್ಲ ನಮ್ಗೆ, ಕೃಷಿ ಚಟುವಟಿಕೆಗಳಿಗೆ ನಮ್ದು ಅಟೆನ್ಷನ್ ಕಮ್ಮಿ ಆಗ್ತಿತ್ತು. ಅದೇ ಟೈಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಗೆಸ್ಟ್ ಬರೋರು ಅದೇ ಟೈಮಲ್ಲಿ ಏನೋ ಕಾಫಿಗೆ ಏನೋ ಸ್ಪ್ರೇ ಮಾಡೋ ಟೈಮ್ ಇತ್ತು, ಅಥವಾ ಎರೆಕ್ನೆಟಿಗೆ ಸ್ಪ್ರೇ ಮಾಡೋ ಟೈಮ್ ಇತ್ತು. ಅದಕ್ಕೆ ಅದು ಆಗಲ್ಲ ಅನ್ಸಿದ್ರೆ ಅದಕ್ಕೆ ಅದು ನಿಲ್ಸಿದ್ವಿ ನಾವು, ಆ ತರ ನಿಲ್ಸ್ಬಿಟ್ವಿ ಅದನ್ನ. ನಿಮ್ಮ ಮತ್ತೊಂದು ಆಸೆ ಏನಪ್ಪ ಅಂತ ಹೇಳಿದ್ರೆ ಏನು ತೋಟ ಇತ್ತು ಅದನ್ನ ಪರಿಸರಕ್ಕೆ ಪೂರಕವಾಗಿ ಮಾಡಬೇಕು, ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡದ ಹಾಗೆ ತೋಟವನ್ನು ಮಾಡಿ ಅದರಲ್ಲಿ ಲಾಭ ಮಾಡಬೇಕು ಅನ್ನುವಂಥದ್ದಿತ್ತು. ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರಿ, ಅದರ ಫಲಿತಾಂಶ ಏನಿತ್ತು? ಸೊ ನಾವು ಫಸ್ಟ್ ಬಂದಾಗ ನಾವೇನ್ ಮಾಡಿದ್ವಿ ಅಂದ್ರೆ, ನಾವು ಇದ್ದಿದ್ರಲ್ಲಿ ತುಂಬಾ ಕೆಟ್ಟದಾಗಿರೋ ತೋಟ, ಅಂದ್ರೆ ಕೆಟ್ಟದಾಗಿರೋದಂದ್ರೆ ತೋಟ ಕೆಟ್ಟದಾಗಿಲ್ಲ, ಸಾಯಿಲ್ ಕ್ವಾಲಿಟಿ ಯಾವುದು ಚೆನ್ನಾಗಿಲ್ಲ, ಅದನ್ನು ಒಂದ್ 5 ಎಕರೆ ಬ್ಲಾಕ್ ತಗೊಂಡ್ವಿ. 5 ಎಕರೆ ಬ್ಲಾಕ್ ತಗೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ 5 ಎಕರೆ ಬ್ಲಾಕ್ನ ಗೊಬ್ಬರ ನಿಲ್ಸಿದ್ವಿ. ಆಮೇಲೆ ಇಮಿಡಿಯೇಟ್ ಆಗಿ ಜೀವಾಮೃತ ಸ್ಟಾರ್ಟ್ ಮಾಡಿದ್ವಿ, ಮಳೆಗಾಲದಲ್ಲಿ ಜೀವಾಮೃತ ಹಾಕಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಘನಜೀವಾಮೃತ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ, 2 ರೌಂಡ್ ಘನಜೀವಾಮೃತ ಕೊಡ್ತೀವಿ. ಆಮೇಲೆ ಒಳ್ಳೆ ಕಾಫಿ ಬಂತು, 1-2 ವರ್ಷ ಖರ್ಚು ಕಂಪೇರ್ ಮಾಡಿದ್ರೆ ವೀಡಿಂಗ್ ಖರ್ಚು ಕಮ್ಮಿ, ಗೊಬ್ಬರ ಹಾಕೋದ್ ಖರ್ಚು ಕಮ್ಮಿ, ಇರಿಗೇಷನ್ ಅಂತೂ ನಾವು ತೋಟಕ್ಕೆ ಮಾಡೋದಿಲ್ಲ. ಅದನ್ನು ಮಾಡಕ್ ಮಾಡಿದ್ರೆ ನಂಗನ್ಸದೆ ಇಸ್ ಪ್ರಾಫಿಟಬಲ್ ಅಂತ ಅನ್ಸ್ತು, ಅಂದ್ರೆ ನಾನು ಖರ್ಚು ಮಾಡಿದಕ್ಕಿಂತ ಲಾಭ ಜಾಸ್ತಿ ಬರ್ತಿತ್ತು. ಸ್ವಲ್ಪ ಒಂದು 2-3 ವರ್ಷ ಆದ್ಮೇಲೆ ನನಗೆ ಅನಿಸ್ತು ಆ ಬ್ಲಾಕ್ ನಮ್ಮ ಕಡೆಯಿಂದ ಸ್ವಲ್ಪ ಜೀವಮೃತ ಕೊಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಮಳೆಗಾಲದಲ್ಲಿ ಜೀವಮೃತ ಕೊಡಬೇಕು, ಆ ಟೈಮಲ್ಲಿ ಸ್ವಲ್ಪ ಜನ ಸಿಕ್ಕ ಸ್ವಲ್ಪ ಕಷ್ಟ ಆಯ್ತು, ಇಲ್ಲ ನಮ್ಮ ಅಟೆನ್ಷನ್ ಸ್ವಲ್ಪ ಬೇರೆ ಕಡೆ ಆಗಿತ್ತು. ಸ್ವಲ್ಪ ನಂಗೆ ಅದರಿಂದ ಅನಿಸ್ಬೋದು, ಬಟ್ ಅದರಿಂದ ಸ್ವಲ್ಪ ಗಿಡ ವೀಕ್ ಅನಿಸ್ತು. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಜಸ್ಟ್ ಮೇಂಟೈನ್ ಇಟ್ ಆಸ್ ಅನ್ ಆರ್ಗಾನಿಕ್ ಪ್ಲಾಟ್, ನಾವು ಅದಕ್ಕೆ ಆರ್ಗಾನಿಕ್ ಪೊಟ್ಯಾಶು ಮತ್ತೆ ರಾಕ್ ಫಾಸ್ಫೇಟ್ ವಿಚ್ ಆರ್ ಬೋತ್ ನ್ಯಾಚುರಲ್ ಮೆನ್ಯೂಸ್ ನ್ಯಾಚುರಲ್ ಫರ್ಟಿಲೈಸರ್ಸ್, ಅದನ್ನು ಈ ವರ್ಷದಿಂದ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ನನಗೆ ಡೇಟಾ ಎಲ್ಲ ಇದೆ, ನಾನು ಬೇಕಾದ್ರೆ ನಾನು ಒಂದ್ ಸ್ವಲ್ಪ ಡೇಟಾ ಶೇರ್ ಮಾಡಬಹುದು. ಬಟ್ ಆಸ್ ಆಫ್ ನೌ ಇಟ್ ಈಸ್ ಲುಕಿಂಗ್ ಇನ್ ನಾಟ್ ಅ ಬ್ಯಾಡ್ ಸ್ಟೇಟ್, ಇಟ್ ಇಸ್ ಲುಕಿಂಗ್ ಓಕೆ. ಬಟ್ ವಿ ವಾಂಟ್ ಟು ಮೇಂಟೈನ್ ದಾಟ್ 5 ಎಕರ್ಸ್, ಬಟ್ ಸ್ಟಿಲ್ ನಾವು ಅದನ್ನು ಬೇರೆ ಜಾಗಕ್ಕೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಇನ್ನೂ ನಾವು ಡಿಸಿಷನ್ ಮಾಡಿಲ್ಲ, ನೋಡ್ಬೇಕು ಹೇಗಾಗ್ತದೆ ಅಂತ. ಯಾಕಂದ್ರೆ ಈ ತೋಟ ನಮ್ದು 60 ಎಕರೆ ಬ್ಲಾಕ್ ಇದೆ, 60 ಎಕರೆಯಲ್ಲಿ 5 ಎಕರೆ ಇದಿದೆ, ಬಟ್ ಅದನ್ನು ನಾವಿನ್ನು ಜಾಸ್ತಿ ಮಾಡ್ಲಿಕ್ಕೆ ನಮ್ಗೆ ಅಷ್ಟು ಕರೇಜ್ ಇಲ್ಲ, ಅಂದ್ರೆ ವಿ ಆರ್ ನಾಟ್ ರೆಡಿ ಟು ಚೇಂಜ್ ಓವರ್ ದ ಹೋಲ್ ಪ್ಲಾಟ್. ಪೂರ್ಣ ಪ್ರಮಾಣದಲ್ಲಿ ಸಾವಯವದಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗಬಹುದಲ್ವಾ? ಹೌದು, ಅಂದ್ರೆ ಮೇನ್ ಅಂದ್ರೆ ನಂಗನ್ಸದೆ ಸುಮ್ನೆ ಬ್ಲೈಂಡ್ ಆಗಿ ಮಾಡಿ ಪ್ರಯೋಜನ ಇಲ್ಲ, ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು, ಅಂದ್ರೆ ನಿಮ್ಗೆ ಎಷ್ಟು ಖರ್ಚಾಗ್ತದೆ, ಎಷ್ಟು ಉತ್ಪತ್ತಿ ಬರ್ಬೋದು, ಅದ್ರಲ್ಲಿ ನೀವು ತೋಟ ಹೆಂಗ್ ಮ್ಯಾನೇಜ್ ಮಾಡ್ತೀರ, ಯಾವ ಕಂಡೀಷನ್ ಅಲ್ಲಿ ತೋಟ ಇದೆ, ಅದನ್ನೆಲ್ಲ ನೀವು ವರ್ಕ್ಔಟ್ ಮಾಡಿದ್ರೆ ದೆನ್ ಯು ಕ್ಯಾನ್ ಕಂಟಿನ್ಯೂ. ಬಟ್ ಐ ಫೀಲ್ ಇಟ್ ಇಸ್ ನಾಟ್ ಈಸಿ, ಇಟ್ ಇಸ್ ಡಿಫಿಕಲ್ಟ್ ಟು ದೊಡ್ಡ ಪ್ಲಾಟ್ ನ ಸಡನ್ ಆಗಿ 60 ಎಕರೆ ನೀವು ಕನ್ವರ್ಟ್ ಮಾಡಕ್ಕೆ. ನೀವು ಫಸ್ಟ್ 5 ಎಕರೆ ನೋಡ್ಬಿಟ್ಟು ನೆಕ್ಸ್ಟ್ ಬೇಕಾದ್ರೆ ಇನ್ನೊಂದು 5 ಎಕರೆ ತಗೊಂಡ್ಬೋದು, ಮೇ ಬಿ ಯು ಕ್ಯಾನ್ ಟೇಕ್ ದ ಬೆಸ್ಟ್ ಬ್ಲಾಕ್, ಒಳ್ಳೆ ಚೆನ್ನಾಗಿರೋ ಬ್ಲಾಕ್ ನ 5 ಎಕರೆ ತಗೊಂಡ್ಬಿಟ್ಟು ಅದನ್ನ ಸ್ಟಡಿ ಮಾಡ್ಬಿಟ್ಟು ಸ್ಲೋಲಿ ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ಬಿಟ್ಟು ವಿ ಕ್ಯಾನ್ ಗೋ ಫಾರ್ ಎನ್ ಬಿಗರ್ ಪ್ಲಾಟ್ ಅಂತ ಯೋಚನೆ ಮಾಡ್ತೀವಿ. ಸೊ ಫೈನಲಿ ನನ್ನ ಅಪ್ರೋಚ್ ತೋಟ ಮ್ಯಾನೇಜ್ಮೆಂಟ್ ಅಂದ್ರೆ ಮೋರ್ ತೋಟ ಮ್ಯಾನೇಜ್ಮೆಂಟ್ ಸೈಡ್ ನೋಡ್ತಿದ್ದೀನಿ. ಮ್ಯಾನೇಜ್ಮೆಂಟ್ ಸೈಡ್ ಅಂದ್ರೆ ನೀವು ತೋಟ ಹೌದು ನಮಗೆ ಇಂಟ್ರೆಸ್ಟ್ ಇದೆ, ಕೃಷಿ ಇದೆ ಅದೆಲ್ಲ, ಬಟ್ ಫೈನಲ್ ಆಗಿ ಅದು ನಮಗೆ ಜೀವನಕ್ಕೆ ಫಲವತ್ತ ಆಗಬೇಕು, ಅಂದ್ರೆ ಕ್ಯಾಶ್ ಫ್ಲೋ ಮೇಂಟೈನ್ ಮಾಡಬೇಕು, ನಮಗೆ ನಿಮ್ಮ ಜೀವನ ಅದರಲ್ಲಿ ನಡಿಬೇಕು. ಸೊ ದಟ್ ಈಸ್ ಮೈ ಟಾರ್ಗೆಟ್. ಸೊ ಅದನ್ನ ಮ್ಯಾನೇಜ್ ಮಾಡಿಬಿಟ್ಟು ನಾನು ತೋಟನ ಕನ್ವರ್ಟ್ ಮಾಡೋದು ಮ್ಯಾನೇಜ್ ಮಾಡ್ತಾ ಇರ್ತೀನಿ ನಾನು. ಬೆಂಗಳೂರಿನಲ್ಲಿ ಇರುವಾಗ ನಿರಂತರವಾಗಿ ಆದಾಯ ಬರ್ತಾ ಇತ್ತು, ಮಾಸಿಕವಾಗಿ ಆದಾಯ ಬರ್ತಾ ಇತ್ತು, ಅದೇ ರೀತಿಯ ಆದಾಯವನ್ನ ಇಲ್ಲಿ ನೋಡ್ಲಿಕ್ಕೆ ನಿಮಗೆ ಸಾಧ್ಯ ಆಯ್ತಾ? ಸಾಧ್ಯ ಆಯ್ತು, ಬಟ್ ಒಂದಂದ್ರೆ ಈಗಿನ ಕಾಮೋಡಿಟಿ ಪ್ರೈಸ್ ಅಲ್ಲಿ, ಯಾಕಂದ್ರೆ ಈಗಿನ ಕಮೋಡಿಟಿ ಪ್ರೈಸ್ ಗ್ಯಾರಂಟಿ ಸಾಧ್ಯ ಆಗ್ತಿದೆ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ನಾವು ದುಡಿತಿದ್ವಿ, ಅದರಲ್ಲಿ 30% to 20% ಇನ್ಕಮ್ ಟ್ಯಾಕ್ಸ್ ಹೋಗೋದು, ಆಮೇಲೆ ಬೆಂಗಳೂರಲ್ಲಿ ಖರ್ಚು ಜಾಸ್ತಿ, ಜೀವನ ಖರ್ಚು ಜಾಸ್ತಿ, ಪೆಟ್ರೋಲ್ ಖರ್ಚು ಜಾಸ್ತಿ, ವೆಹಿಕಲ್ ಖರ್ಚು ಜಾಸ್ತಿ, ಅದೆಲ್ಲ ಕಂಪೇರ್ ಮಾಡಿದ್ರೆ ನಾನು ಇವಾಗ 1-2 ವರ್ಷದಿಂದ ಬೆಂಗಳೂರಲ್ಲಿ ಏನು ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದೆ ಅದೇ ಲೈಫ್ ಸ್ಟೈಲ್ನು ಇಲ್ಲಿ ಲೀಡ್ ಮಾಡ್ತೀನಿ. ಅಷ್ಟೇ ನನಗೆ ಸ್ಪೆಂಡಿಂಗ್ ಪವರ್ ಅಷ್ಟೇ ಇದೆ, ಬೆಂಗಳೂರಲ್ಲಿ ಏನು ಸ್ಪೆಂಡಿಂಗ್ ಪವರ್ ಇತ್ತು ಅಷ್ಟೇ ಸ್ಪೆಂಡಿಂಗ್ ಪವರ್ ಬೆಂಗಳೂರಲ್ಲಿದೆ, ಬಟ್ ಅಟ್ ಎ ಮಚ್ ಮೋರ್ ಹೆಲ್ತಿ ಲೈಫ್ ಆ ತರ. ಒಟ್ಟಿಗೆ ಅಲ್ಲಿ ಏನು ಆದಾಯ ಬರ್ತಾ ಇತ್ತು ಅದೇ ತರ ಆದಾಯ ಇಲ್ಲೂ ಕೂಡ ಬರುವ ನಿಟ್ಟಿನಲ್ಲಿ ಮಾಡ್ಕೊಂಡಿದ್ದೀರಿ ಅಲ್ವಾ? ಇನ್ನು ಈ ತೋಟದಲ್ಲಿ ಮಣ್ಣು ಮತ್ತೆ ನೀರಿನ ಸಂರಕ್ಷಣೆ ಬಹಳ ಮುಖ್ಯ, ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಷ್ಟು ಕೆಲಸಗಳನ್ನ ಮಾಡಿದಿರಿ, ಏನೇನೆಲ್ಲ ಮಾಡಿದಿರಿ? ಸೊ ನಾವು ಏನಾಯ್ತು ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಒಂದು 7-8 ಎಕರೆ ಅಷ್ಟು ಬಿಟ್ಟು ಲ್ಯಾಂಡ್ ಸ್ಲೈಡ್ ಏರಿಯಾ ಇದೆ, ಲ್ಯಾಂಡ್ ಸ್ಲೈಡ್ 2019 ಲ್ಯಾಂಡ್ ಸ್ಲೈಡ್ ಆದಾಗ. ಸೊ ಅದ್ರಲ್ಲಿ ಏನೋ ಒಂದು ಹೊಸ ಕ್ರಾಪ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅದರಲ್ಲಿ ಯಾವುದು ಜಾಗ ಫಲವತ್ತಾಗಿದೆ ಅಂದ್ರೆ ಟಾಪ್ ಸೈಲ್ ಯಾವ್ದು ಇನ್ನು ರಿಟೈನ್ ಆಗಿದೆ ಅಲ್ಲೆಲ್ಲ ಮಾಮೂಲಾಗಿ ನಾವು ಅಡಿಕೆ ಮತ್ತೆ ಕಾಫಿ ಬೆಳೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಭೂಮಿ ಡ್ಯಾಮೇಜ್ ಆಗಿದೆ ಅಂದ್ರೆ ಎಲ್ಲಿ ಟಾಪ್ ಸಾಯಿಲ್ ಹೋಗಿದೆ ಅಲ್ಲಿ ನಾವು ಬ್ಯಾಂಬೋ ಕಲ್ಟಿವೇಷನ್ ಸ್ಟಾರ್ಟ್ ಮಾಡಿದ್ವಿ ಈ ವರ್ಷದಿಂದ. ಬ್ಯಾಂಬೋ ಕಲ್ಟಿವೇಷನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನು ಮಾರ್ಕೆಟ್ ಇನ್ನು ಡೆವಲಪ್ ಆಗಿಲ್ಲ, ಗೊತ್ತಿಲ್ಲ ಏನು ಮಾರ್ಕೆಟ್ ಅಂತ. ಬಟ್ ನಮಗೆ ಅದಕ್ಕಿಂತ ಅದರದ್ದು ಸೆಕೆಂಡರಿ ಬೆನಿಫಿಟ್ ಬಗ್ಗೆ ನಮಗೆ ಯೋಚನೆ ಮಾಡಿಬಿಟ್ಟು ನಾವು ಅದನ್ನು ಕೃಷಿ ಮಾಡ್ತಾ ಇದ್ದೀವಿ ಬ್ಯಾಂಬೋ. ದ ಸೆಕೆಂಡರಿ ಅಡ್ವಾಂಟೇಜ್ ಏನಂದ್ರೆ ನೀವು ಕೆಲವು ಲಿಟ್ರೇಚರ್ ಬಗ್ಗೆ ಎಲ್ಲ ಇಂಟರ್ನೆಟ್ ಅಲ್ಲೆಲ್ಲ ಓದಿರ್ಬೋದು, ಬ್ಯಾಂಬೋ ಏನ್ ಮಾಡ್ತದೆ ಅಂದ್ರೆ ನೀರನ್ನು ರಿಟೈನ್ ಮಾಡ್ತದೆ, ಅಂದ್ರೆ ಬ್ಯಾಂಬೋ ಬೇರ್ಗಳು ನೀರನ್ನು ರಿಟೈನ್ ಮಾಡ್ತದೆ, ಆಮೇಲೆ ಬೇಸಿಗೆಗಾಲದಲ್ಲಿ ಅದು ನೀರು ಬಿಡ್ತದೆ. ಸೊ ಎಲ್ಲಿ ನಾವು ಬ್ಯಾಂಬೋ ಹಾಕಿದೀವಿ ಒಂದು ಚಿಕ್ಕ ಹಳ್ಳ ಇದೆ, ಆ ಹಳ್ಳ ಈಗ ಜನವರಿ ಫೆಬ್ರವರಿ ಮೇಲೆ ನೀರಿರುವುದಿಲ್ಲ. ಅದರಲ್ಲಿ ನನ್ನ ಟಾರ್ಗೆಟ್ ಏನಂದ್ರೆ ಅದು ಮಾರ್ಚ್ ಏಪ್ರಿಲ್ ತನಕ ಒಳ್ಳೆ ನೀರು ಬರುವ ಹಾಗೆ ಮಾಡೋದು ನನ್ನ ಟಾರ್ಗೆಟ್ ಆ ಏರಿಯಾದಲ್ಲಿ. ನನಗೆ ಆ ಏರಿಯಾದಲ್ಲಿ ಅಷ್ಟು ನೀರು ಆ ಹಳ್ಳದಲ್ಲಿ ನೀರು ಹರಿದ್ರೆ ನಂದು ಗೋಲ್ ಅಚೀವ್ ಆದ ಹಾಗೆ, ಬ್ಯಾಂಬೋ ಹಾಕಿದ ಗೋಲು ಅಚೀವ್ ಆದ ಹಾಗೆ ಅಂತ. ಸೊ ವಾಟ್ ಎವರ್ ಬ್ಯಾಂಬೋ ಮಾರ್ಕೆಟ್ ಡೆವಲಪ್ ಆಗಿ ಅದರದ್ದು ಇದಾಗಿ ದಟ್ ಇಸ್ ಅ ಸೆಕೆಂಡ್ರಿ. ಇದು ನೀರು ಬಂದ್ಬಿಟ್ರೆ ನನ್ನ ಗೋಲ್ ಅಚೀವ್. ಆ ನೀರಲ್ಲಿ ಎಷ್ಟೋ ಜನಗಳಿಗೆ, ಎಷ್ಟೋ ಪ್ರಾಣಿಗಳಿಗೆ, ಎಷ್ಟೋ ಕೆಳಗಡೆ ವಾಸಗಳಿಗೆ, ಮನೆಗಳಿಗೆ ಉಪಯೋಗ ಆಗ್ತದೆ ಅಂತ ಯೋಚನೆ ಮಾಡ್ತೀವಿ. ಈ ಲ್ಯಾಂಡ್ ಸ್ಲೈಡ್ ಏನ್ ಹೇಳಿದ್ರು, ಅದರಿಂದ ಏನೇನು ಸಮಸ್ಯೆಗಳು ಉಂಟಾಯ್ತು? ಲ್ಯಾಂಡ್ ಸ್ಲೈಡ್ ಆ ಕಡೆ ಒಂದು ತೋಟ ಭಾಗ ಆಯ್ತು, ಲ್ಯಾಂಡ್ ಸ್ಲೈಡ್ ಈ ಕಡೆ ಒಂದು ತೋಟ ಭಾಗ ಆಯ್ತು. ಆಗ ನಮಗೆ ಹೋಗಕ್ಕೆ ರೋಡ್ಗಳೆಲ್ಲ ಬ್ಲಾಕ್ ಆಗ್ಬಿಟ್ಟಿದ್ದು, ಅದನ್ನ ನಾವು ಆ ಕಡೆ ದಾಟಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ನಾವೆಲ್ಲ ರೋಡ್ ಎಲ್ಲ ಇಂಪ್ರೂವ್ ಮಾಡಿಬಿಟ್ಟು ರೋಡ್ ಎಲ್ಲ ಡೆವಲಪ್ ಮಾಡಿ ಈಗ ಮಾಡ್ಕೊಂಡಿದೀವಿ. ನಂಗನ್ಸದ ಮೇನ್ ಅಂದ್ರೆ ನಮ್ದು ಆದಾಯ ಲಾಸ್ ಆಯ್ತು. ಆಲ್ಮೋಸ್ಟ್ ವರ್ಷಕ್ಕೆ ಸಾಧಾರಣ ಒಂದು 100 to 120 ಕ್ವಿಂಟಲ್ ಹಸಿ ಅಡಿಕೆ ಅಷ್ಟು ಆ ಜಾಗದಲ್ಲಿ ಬರ್ತಿತ್ತು, ಅದು ಲಾಸ್ ಆಯ್ತು. ಆಮೇಲೆ ನಮ್ದೊಂದು ಲೇಬರ್ ಕ್ವಾರ್ಟರ್ಸ್ ಬಿಲ್ಡಿಂಗ್ ಇತ್ತು, ಅದು ಹೋಯ್ತು. ಮೇನ್ಲಿ ಫೈನಾನ್ಶಿಯಲ್ ಡ್ಯಾಮೇಜ್ ಆಯ್ತು, ಆಮೇಲೆ ಲ್ಯಾಂಡ್ ಹೋಯ್ತು. ಸೊ ಅದನ್ನು ರಿಜುವಿನೇಟ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಮೇ ಬಿ 10-15 ಇಯರ್ಸ್ ಅಲ್ಲಿ ಅದು ರಿಜುವಿನೇಟ್ ಆಗ್ಬೋದು ಅಂತ ಅನ್ಕೊಂಡಿದೀವಿ. ಅದು ಇನ್ನು ಪಲ್ಪರ್ಗೆ ಸಂಬಂಧಪಟ್ಟ ಹಾಗೆ ನೀವೇ ಸ್ವಂತ ಯಂತ್ರವನ್ನ ಹಾಕೊಂಡಿದ್ದೀರಿ, ಅದನ್ನ ಒಂದು ರೀತಿ ವಿಭಿನ್ನವಾಗಿ ಮಾಡ್ಕೊಂಡಿದ್ದೀರಿ, ಏನಾದ್ರೂ ವಿಶೇಷ? ಪಲ್ಪರ್ ನಮ್ಗೆ ಏನಂದ್ರೆ ನಮ್ಮ ಹತ್ರ ಅರೇಬಿಕಾ ತೋಟನು ಇದೆ, ರೋಬಸ್ಟನು ಇದೆ. ನಾ ಬರಕಿಂತ ಮುಂಚೆ ತುಂಬಾ ಹಳೆ ಪಲ್ಪರ್ ಇತ್ತು, ಅಂದ್ರೆ ಹಳೆ ಪಲ್ಪರ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ವಾಷಿಂಗ್ ಎಲ್ಲ ಇರ್ಲಿಲ್ಲ, ಅಂದ್ರೆ ಜನಗಳು ಕಾಲಲ್ಲಿ ತುಳಿದ್ಬಿಟ್ಟು ವಾಶ್ ಮಾಡಿ ಹಾಕ್ತಿದ್ರು, ಮ್ಯಾನ್ಯುವಲ್ ಲೇಬರ್ ಓರಿಯೆಂಟೆಡ್. ಸೊ ನನ್ನ ಟಾರ್ಗೆಟ್ ಏನಿತ್ತು ಅಂದ್ರೆ ಇವಾಗ ನಾನು ಹೊಸ ಪಲ್ಪರ್ ಹಾಕ್ಬೇಕು, ಬಟ್ ಹೊಸ ಪಲ್ಪರ್ ನೀವು ಹಾಕ್ಬೇಕಾದ್ರೆ ನಾವು ಸಾಧಾರಣ ಒಂದು ಇಡೀ ಸೆಟ್ ಆದ್ರೆ ಒಂದು 10-15 lakh ರೂಪಾಯಿ ನೀವು ಖರ್ಚು ಮಾಡ್ಬೇಕಾಗ್ಬೋದು ಇಡೀ ಸೆಟ್. ಬಟ್ ನನ್ಗೆ ಗೊತ್ತಿತ್ತು 15 lakh ಖರ್ಚು ಮಾಡೋದ್ರಿಂದ ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಲಾಂಗ್, ಅಂದ್ರೆ ಅಷ್ಟು ನನಗೆ ದುಡ್ಡು ವಾಪಸ್ ತಗೊಳಕ್ಕೆ ಇನ್ನೊಂದು 15 ಬೇಕಾಗ್ತದೆ. ಅದಕ್ಕೆ ನಾನು ಏನ್ ಮಾಡಿದ್ರೆ ಇಡೀ ಎಕ್ಸಿಸ್ಟಿಂಗ್ ಪಲ್ಪರ್ನ ರೆಟ್ರೋಫಿಟ್ ಮಾಡ್ಬಿಟ್ಟು ಅದಕ್ಕೆ ಒಂದು ವಾಷರ್ ಸೇರಿಸ್ಕೊಂಡು ಒಂದು ನಮ್ದೇ ಒಂದು ವಿಭಿನ್ನ ತರದ ವಾಟರ್ ರಿಸೈಕ್ಲಿಂಗ್ ಹಾಕ್ಬಿಟ್ಟು ಇದ್ದಿದ್ರಲ್ಲಿ ಜಾಗದಲ್ಲೇ ಹೇಗೆ ಮಾಡೋದು. ಆಮೇಲೆ ಒನ್ ಮೋರ್ ಥಿಂಗ್, ಮೇನ್ ಥಿಂಗ್ ನಮ್ದಂದ್ರೆ ಇನ್ ಮುಂದೆ ನಾನು ಇನ್ನೊಂದು ಅಡಿಷನಲ್ ಎಕ್ವಿಪ್ಮೆಂಟ್ ಹಾಕ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಗ್ರೀನ್ ಬೀನ್ ಸಪರೇಟರ್ ಹಾಕ್ಬೇಕಾದ್ರೆ ಹೇಗೆ ರೆಡಿ ಇರಬೇಕು, ಆಮೇಲೆ ಇಲ್ಲಾಂದ್ರೆ ಫಾರ್ಮೆಂಟ್ ಮಾಡ್ಬಿಟ್ಟು ವಾಶ್ ಮಾಡೋದಾದ್ರೆ ಏನ್ ಫೆಸಿಲಿಟಿ ಬೇಕು, ಅದೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಅದೇ ಪ್ಲಾನ್ ಮಾಡ್ಬಿಟ್ಟು ಅತ್ಯಂತ ಕಮ್ಮಿ ವೆಚ್ಚದಲ್ಲಿ ಒಂದು ಇಡೀ ಪಲ್ಪರ್ ರೆಡಿ ಮಾಡಿದ್ವಿ. ನಂಗನ್ಸದೆ ನಾನು ರೆಕಾರ್ಡ್ ನೋಡ್ಬೇಕು, ಅಕೌಂಟ್ಸ್ ಬುಕ್ ನೋಡ್ಬೇಕು, ಬಟ್ ಆದ್ರೆ ನನ್ನ ಪ್ರಕಾರ ಒಂದು 3 lakh ನಂದು ಎಲ್ಲ ಕೆಲಸ ಇಡೀ ಹೊಸ ಪಲ್ಪರ್ ಬಂದಂಗೆ ಆಗ್ಬಿಡ್ತೀನಿ ನಂಗೆ, ಸಾಧಾರಣ 7 lakh ನಾನು ಉಳಿಸ್ದಂಗಾಯ್ತು. ಈಗ ಇತ್ತೀಚೆಗೆ ಸಮಸ್ಯೆ ಏನು ಅಂತ ಅಂದ್ರೆ, ಯುವ ಜನತೆ ಅನ್ನುವಂಥವ್ರು ಕೃಷಿಯತ್ತ ಮುಖವನ್ನ ಮಾಡ್ತಾ ಇಲ್ಲ, ಕೃಷಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಒಂದು ಆರೋಪ ಇದೆ. ಅದಕ್ಕೆ ತಮ್ಮದೇ ಆದಂತಹ ಕೆಲವೊಂದು ಉತ್ತರಗಳು ಅಥವಾ ಸಲಹೆಗಳು ಇದ್ದಾವೆ. ಯಾಕೆ ಈ ಯುವ ಜನತೆ ಕೃಷಿಯತ್ತ ಬರ್ತಾ ಇಲ್ಲ, ಈ ಯುವ ಜನರನ್ನ ಕೃಷಿಯತ್ತ ನಾವು ಆಕರ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತೀರಿ? ಮುಂದಾದ ನೀವ್ ಏನ್ ಅರ್ಥ ಮಾಡ್ಬೇಕು ಅಂದ್ರೆ, ಜನರೇಷನ್ ಗ್ಯಾಪ್ ಇದೇ ಇದೆ, ನಮಗೂ ಮತ್ತೆ ಯಂಗ್ಸ್ಟರ್ಸ್ಗೂ ಗ್ಯಾಪ್ ಇದ್ದೇ ಇದೆ. ಅವರು ಯೋಚನೆ ಮಾಡೋದೇ ಡಿಫ್ರೆಂಟು, ನಾವು ಯೋಚನೆ ಮಾಡೋದು ಡಿಫ್ರೆಂಟು. ಆ್ಯಂಡ್ ಒನ್ ಥಿಂಗ್ ಫಾರ್ ಶೋರ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಈಸ್ ದೇ ಆರ್ ಆಲ್ವೇಸ್ ಸ್ಮಾರ್ಟರ್ ದೆನ್ ದ ಅಸ್. ನಮಗಿಂತ ಅವರು ಬುದ್ಧಿವಂತರು, ಯಂಗರ್ ಜನರೇಷನ್ ಮತ್ತೆ ಅವ್ರು ಬುದ್ಧಿವಂತರು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನಾನು ಕೆಲವೊಂದು 4-5 ಪಾಯಿಂಟ್ ಯೋಚನೆ ಮಾಡ್ತಾ ಹೇಳ್ತೀನಿ. ಫಸ್ಟ್ ಅಂದ್ರೆ ನಿಮ್ಮ ಜಮೀನನ್ನು ಅಥವಾ ನಿಮ್ಮ ಹೊಲವನ್ನು ತೋಟವನ್ನು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಫಸ್ಟ್ ಅಂದ್ರೆ ಸಾಲ ಇರಬಾರ್ದು, ವಾಟ್ ಎವರ್ ಇಟ್ ಇಸ್ ಡೆಬ್ಟ್ ಫ್ರೀ. ನೀವು ಡೆಬ್ಟ್ ಇದೆ ಅಂತ ಹೇಳ್ಬಿಟ್ರೆ ನಂಗನ್ಸದೆ ಯಾರು ಬರಲ್ಲ. ಯಾಕಂದ್ರೆ ಏನಕ್ಕೆ ಅವ್ರು ಇಲ್ಲಿ ಬಂದ್ಬಿಟ್ಟು ಕಷ್ಟ ಪಡ್ಬೇಕು? ಯಾಕಂದ್ರೆ ಅವ್ರು ಹೋಗ್ಬಿಟ್ಟು ಬೇರೆ ಕಡೆನೆ ಕೆಲಸ ಮಾಡ್ಬೋದು, ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ಬೋದು, ಬಾಂಬೆಗೆ ಹೋಗಿ ಕೆಲಸ, ಎಲ್ಲೋ ಹೋಗಿ ಕೆಲಸ ಮಾಡ್ಬೋದು, ಜೀವನ ಮಾಡ್ಬೋದು. ಏನಕ್ಕೆ ನಿಮ್ದು ಸಾಲನ ತೀರಿಸ್ಲಿಕ್ಕೆ ಯಾಕೆ ಒದ್ದಾಡ್ಬೇಕು ಅವರು? ಸೊ ವೆರಿ ಕ್ಲಿಯರ್, ಫಸ್ಟ್ ಡೆಬ್ಟ್ ಫ್ರೀ ಇರಬೇಕು, ಅಂದ್ರೆ ಸಾಲ ರಹಿತ ಇರಬೇಕು, ಸಾಲ ಇರಲೇಬಾರ್ದು. ಸಾಲ ತಗೊಳ್ಬಾರ್ದು ಹೇಳಿ ನಾವು ಅವ್ರಿಗೆ ಜಮೀನನ್ನ ಹಸ್ತಾಂತರ ಮಾಡುವ ಪರಿಸ್ಥಿತಿ ಇರಬಾರ್ದು. ಅದೊಂದು ಡೆಬ್ಟ್ ಫ್ರೀ. ನೆಕ್ಸ್ಟ್ ಅಂದ್ರೆ ಇನ್ನೊಂದೇನ್ ಅರ್ಥ ಮಾಡ್ಬೇಕು ಅಂದ್ರೆ, ಅವರು ನಿಮ್ಮ ತೋಟಕ್ಕೆ ಬಂದಾಗ ಅವರಿಗೆ ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಕೊಡ್ಬೇಕು. ನಾವು ಆದ್ರೆ ನಮ್ಮ ಕಾಲದಲ್ಲಿ ಆದ್ರೆ ನಾವೇನ್ ಮಾಡ್ತಿದ್ವಿ, ನಮ್ಗೇನಾರ ಒಂದು ಹಣ ಬೇಕು, ಏನಕ್ಕ ಬೇಕು ಅಂದ್ರೆ ನಾವು ಕೇಳ್ತಿದ್ವಿ, ನಮ್ಮ ತಂದೆ ಹತ್ರ ಕೇಳ್ತಿದ್ವಿ, ತಾಯಿ ಹತ್ರ ಕೇಳ್ತಿದ್ವಿ, ನಮ್ಗೆ ಇಷ್ಟು 1,000 rupees ಕೊಡಿ, 10,000 rupees ಕೊಡಿ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ. ಈಗ ಅವರಿಗೆ ಕೇಳಲಿಕ್ಕೆ ಮುಜುಗರ. ಅವರು ಸ್ವಂತ ಏನು ದುಡಿತಾರೆ ಅದನ್ನ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತಾರೆ. ಸೊ ಹಾಗೆ ಇರಬೇಕು. ಸೊ ಅವರಿಗೆ ಫೈನಾನ್ಶಿಯಲ್ ಇಂಡಿಪೆಂಡೆಂಟ್ ನೀವು ಕೊಡ್ಬೇಕು. ದಟ್ ಮೀನ್ಸ್ ದೇ ಶುಡ್ ಹ್ಯಾವ್ ದ ರೈಟ್ ಟು ಸೈನ್ ದ ಚೆಕ್. ಅಷ್ಟು ಇಂಡಿಪೆಂಡೆನ್ಸ್ ನಿಮ್ಗೆ ಕೊಡ್ಬೇಕು, ಆವಾಗ ಮಾತ್ರ ಅವರಿಗೆ ಸ್ಯಾಟಿಸ್ಫೈ ಆಗಿರ್ತಾರೆ. ಪ್ರತಿಯೊಂದಕ್ಕೂ ನಮಗೆ 10 rupees ಬೇಕು, 100 rupees ಬೇಕು, 1,000 rupees ಬೇಕು ಅಂತ ಹೇಳಿ ತಂದೆ ಹತ್ರನೋ ತಾಯಿ ಹತ್ರನೋ ಬಂದು ಕೇಳುವಂತ ಪರಿಸ್ಥಿತಿ ಇರಬಾರ್ದು. ಒಂದಷ್ಟು ನಾವೇ ಕೊಟ್ಟರು ಪರವಾಗಿಲ್ಲ, ಅವ್ರಿಗೆ ಅದನ್ನ ಖರ್ಚು ಮಾಡ ಅಂತ ಒಂದು ಹಕ್ಕನ್ನ ಕೊಡ್ಬೇಕು, ಹಾಕಿರ್ಬೇಕು, ಖರ್ಚು ಮಾಡಂತ ಹಾಕಿರ್ಬೇಕು, ಅವರೇ ಡಿಸಿಷನ್ ತನ್ನಂಗಿರ್ಬೇಕು. ಅದೊಂದು. ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಂದ್ರೆ, ಇಟ್ ಕುಡ್ ಬಿ ಬಿಕಾಸ್ ಆಫ್ ಯುವರ್ ಈಗೋ ಆರ್ ಏನೋ ನಿಮ್ಮ ಇದರಿಂದ ನೀವು ತೋಟ ಅಥವಾ ಹೊಲ ಸ್ವಲ್ಪ ಇನ್ನೂ ಅಪ್ ಟು ಡೇಟ್ ಇರಲ್ಲ. ಅಪ್ ಟು ಡೇಟ್ ಅಂದ್ರೆ ತೋಟದ ಲೆವೆಲ್ ಅಲ್ಲ, ಬಿಕಾಸ್ ಅದಕ್ಕೆ ತೋಟಕ್ಕೆ ಬೇಕಾಗಿದ್ದ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್. ಸೇ ಫಾರ್ ಎಕ್ಸಾಂಪಲ್, ನಮ್ದು ಇಲ್ಲಿ ಕಾಫಿ ತೋಟ, ಕಾಫಿ ತೋಟ ಆದ್ರೆ ಅದಕ್ಕೆ ಬೇಕಾಗಿರೋದು ಲೇಬರ್ ಕ್ವಾರ್ಟರ್ಸ್, ಅದಕ್ಕೆ ರಿಕ್ವೈರ್ಡ್ ಕಣ, ಆಮೇಲೆ ಅಪ್ರೋಚ್ ರೋಡ್ಗಳು, ಆಮೇಲೆ ಇಂಟರ್ನಲ್ ರೋಡ್ಸ್ಗಳು, ಕೆರೆ, ನಿಮ್ಗೇನು ಇರಿಗೇಷನ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಅಪ್ ಟು ದ ಮಾರ್ಕ್. ನೀವು ಯಾವಾಗ ಅದು ಅಪ್ ಟು ದ ಮಾರ್ಕ್ ಇರ್ಲಿಲ್ಲ, ಡಿಲೇ ಆಯ್ತು, ಲ್ಯಾಗ್ ಆಯ್ತು ಅಂತ ಹೇಳ್ಬಿಟ್ರೆ, ಅವ್ರು ಇನ್ನೊಬ್ರು ಬಂದ್ಬಿಟ್ಟು ನಿಮ್ಮ ತೋಟ ಮ್ಯಾನೇಜ್ಮೆಂಟ್ ತಾಂಡಿದಾಗ ಅವನಿಗೆ ಟು ಕಮ್ ಟು ದಾಟ್ ಲೆವೆಲ್ ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ಅವನು ಸಾಲ ಮಾಡಲ್ಲ ಅಂತ ಇದರಲ್ಲೇ ಇರ್ತಾನೆ. ಸೊ ಹಿ ಹ್ಯಾಸ್ ಟು ಸ್ಪೆಂಡ್ ಅ ಲಾಟ್, ಸೊ ಈಸ್ ಕ್ಯಾಶ್ ಫ್ಲೋ ವಿಲ್ ಬಿ ಸ್ಟಕ್. ಸೊ ಅದನ್ನು ಅವನಿಗೆ ಕಷ್ಟ ಆಗ್ಬಿಡ್ತದೆ ಮ್ಯಾನೇಜ್ ಮಾಡಕ್ಕೆ, ಅದೊಂದು ಇರಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನನಗೆ ಏನಿಸ್ತೀನಿ ಅಂದ್ರೆ, ನಿಮ್ಗೆ ನಿಮ್ಮ ಜಮೀನ್ ಮೇಲೆ ಇಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಾರ್ದು. ಅಂದ್ರೆ ಜನರಲಿ ನೀವ್ ಏನ್ ಹೇಳ್ತೀರ ಅಂದ್ರೆ, ತುಂಬಾ ಜನ ನೋಡಿದೀನಿ, ಅಯ್ಯೋಪ್ಪ ನಾನು ಇಷ್ಟು ವರ್ಷ ನಾನು ಗಿಡ ಹಾಕಿದೀನಿ, ಇಷ್ಟು ವರ್ಷ ಮಾಡಿದೀನಿ, ತೋಟ ನಾನು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು, ನಾನು ನೋಡ್ದಂಗೆ ನೋಡ್ಕೊಂಡು ಹೋಗ್ಬೇಕು, ಅದನ್ನೆಲ್ಲ ನೀವು ಇಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಾರ್ದು. ನೀವು ತೋಟದಲ್ಲಿದ್ದಾಗ ನಿಮಗೆ ಹೇಗ್ ಬೇಕಾದಾಗ ಅದನ್ನ ತೋಟ ನಡೆಸಿ, ಅದನ್ನು ಎಂಜಾಯ್ ಮಾಡಿ, ಅದನ್ನು ನಿಮಗೆ ಖುಷಿ ಪಡಿ, ಅಂಡ್ ನಿಮ್ಮೆಲ್ಲ ಎದುರಾಳ ಮಾಡಿ. ನಿಮ್ಮಿಂದ ಟ್ರಾನ್ಸ್ಫರ್ ಆದಾಗ, ನಿಮ್ ಬಿಟ್ಟು ನಿಮ್ಮ ಮಕ್ಕಳು ಯಾರು ಅದನ್ನು ತಗೊಂಡಾಗ ಅವ್ರಿಗೆ ಬೇಕಾದಾಗ ಮಾಡ್ತಾರೆ, ಅದು ಅವ್ರದ ಹಣೆ ಬರ. ಅವ್ರು ಅದನ್ನು ಇಂಪ್ರೂವ್ ಮಾಡ್ತಾರೋ ಅಥವಾ ಚೆನ್ನಾಗಿ ಮಾಡ್ತಾರೋ, ಕೆಟ್ಟದ್ ಮಾಡ್ತಾರೋ ಅಥವಾ ಮಾಡ್ತಾರೋ, ಅವ್ರ ಹಣೆ ಬರ. ಇಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಡಿ. ಇಟ್ ಇಸ್ ಲೈಕ್ ಮೆಟೀರಿಯಲ್ ಪ್ರಾಪರ್ಟಿ, ಅಂದ್ರೆ ಇಮೋಷನಲ್. ಈಗ ನಿಮ್ ಕಾರ್ ತರ, ಕಾರಿಗೂ ಅಷ್ಟು ಇಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಾರ್ದಲ್ವಾ? ಅದೇ ತರ ಲ್ಯಾಂಡ್ ಒಂದು ಇಟ್ಕೊಂಡ್ಬಿಡಿ. ನೋ ಇಮೋಷನಲ್ ಅಟ್ಯಾಚ್ಮೆಂಟ್ಸ್ ಟು ಎನಿ ಮೆಟೀರಿಯಲಿಸ್ಟಿಕ್ ಥಿಂಗ್, ಅದನ್ನ ಇಟ್ಕೊಂಡ್ಬಿಡಿ ಅಂತ. ಅದೊಂದು. ನೆಕ್ಸ್ಟ್ ನಂಗೆ ದಿಸ್ ಇಸ್ ಒನ್ ಆಪ್ಷನಲ್ ಪಾಯಿಂಟ್. ನಾನು ಏನ್ ಹೇಳೋದು ಅಂದ್ರೆ, ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಯುವರ್ ಲ್ಯಾಂಡ್ ಬೈ ಡೂಯಿಂಗ್ ಥಿಂಗ್ಸ್ ವಿಚ್ ವಿಲ್ ಇನ್ಕ್ರೀಸ್ ದ ಸೇಲ್ ಪ್ರೈಸ್ ಆಫ್ ಇಟ್. ದಟ್ ಮೀನ್ಸ್, ನಾನು ಹೇಳೋದಂದ್ರೆ, ಇವಾಗ ನಿಮ್ಮ ಹತ್ರ ಒಂದು ಜಾಗ ಇದ್ರೆ ಮೌಲ್ಯವರ್ಧನೆ ಮೌಲ್ಯವರ್ಧನೆ ಮಾಡಿ, ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ. ಹೊಲ ಇದೆ ಅಂತ ಅಂದ್ರೆ ಬರೀ ಹೊಲ ಅಂತ ಬಿಟ್ಕೊಬಿಡೋದಲ್ಲ ನಾವು, ಅದ್ರ ಮೌಲ್ಯ ಜಾಸ್ತಿ ಆಗತ್ತರ ಏನಾದ್ರೂ ಒಂದ್ ಮಾಡ್ಬೇಕು. ಹೌದು, ಮೌಲ್ಯವರ್ಧಕ ಕರೆಕ್ಟ್ ಮಾಡಿ, ಮೌಲ್ಯವರ್ಧಕ ಇಂಪ್ರೂವ್ ಮಾಡ್ತಾ ಹೋಗಿ ಅಂತ ಹೇಳೋದು. ಸೊ ನಾನು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನೀವು ಇವಾಗ ನಿಮ್ಮ ಹತ್ರ ಹೊಲ ಇದ್ರೆ, ಬೇಕಾದ್ರೆ ನೀವು ಒಂದು ಟೂರಿಸಂ ಹೋಮ್ ಸ್ಟೇ ಲೈಸೆನ್ಸ್ ತಗೊಳ್ಳಿ. ನೀವು ಹೋಮ್ ಸ್ಟೇ ನಡೆಸಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಬಟ್ ಲೈಸೆನ್ಸ್ ತಗೊಳ್ಳಿ, ಇಟ್ಕೊಳ್ಳಿ. ನೀವು ಒಂದ್ಸತಿ ಲೈಸೆನ್ಸ್ ತಗೊಂಡ್ಕೊಳ್ಳೆ, ಅದು ಮೌಲ್ಯವರ್ಧಕ ಜಾಸ್ತಿ ಆಯ್ತು. ಯಾರಿಗ ಸೇಲ್ ಮಾಡಕ್ಕೆ ತುಂಬಾ ಸುಲಭ ಸೇಲ್ ಮಾಡೋದು, ಓ ನಾವು ಹೋಮ್ ಸ್ಟೇ ಲೈಸೆನ್ಸ್ ಇದೆ ಆ ತರ. ಇಲ್ಲಾಂದ್ರೆ ಅಪ್ರೋಚ್ ರೋಡು, ಈಗ ಏನಾದ್ರು ಒಂದು ಮೋಸ್ಟ್ಲಿ ನಿಮ್ಮ ಲೋಕಲ್ ಗ್ರಾಮ ಪಂಚಾಯತ್ ಹತ್ರ ಮಾತಾಡ್ಬಿಟ್ಟು ರೋಡ್ಗಳು ಇಂಪ್ರೂವ್ ಮಾಡಿ, ಅಲ್ಲಿಗೆ ಅಪ್ರೋಚ್ ಆಗೋದು ಅಂತ, ಆ ತರ ನಂದು ಐಡಿಯಾ. ಸೊ ಇವ ಇದು ಪಾಯಿಂಟ್ ಮಾಡಿದ್ರೆ ಗ್ಯಾರಂಟಿ ನಿಮ್ಮ ಮುಂದಿನ ಪೀಳಿಗೆ ಕೃಷಿ ಮಾಡ್ಲಿಕ್ಕೆ ಬಂದೇ ಬರ್ತಾರೆ. ಆಮೇಲೆ ಇದರಿಂದ ಅವರಿಗೆ ನೀವು ಪೇಟೆಯಲ್ಲಿ, ಬೆಂಗಳೂರಲ್ಲಿ ಅಥವಾ ಯಾವ್ದೋ ಒಂದು ದೊಡ್ಡ ಸಿಟಿಯಲ್ಲಿ ಎಷ್ಟು ಸ್ಯಾಲರಿ ಬರ್ತದೋ ಅಷ್ಟನ್ನೇ ಇಲ್ಲಿ ದುಡಿಬಹುದು ಅವರು ಅಂತ ನನ್ನ ನಂಬಿಕೆ. ಮಲೆನಾಡು ಭಾಗದಲ್ಲಿ ಕಾಫಿ ತೋಟದ ಬೆಳೆಗಾರರು ಏನಿದ್ದಾರೋ ಅವರು ಸಾಕಷ್ಟು ಸಮಸ್ಯೆಗಳನ್ನ ಇವತ್ತಿಗೂ ಕೂಡ ಎದುರಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗಳ ಒಂದು ಪರಿಣಾಮ ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾವೆಲ್ಲ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದಾವೆ, ಏನದಕ್ಕೆ ಪರಿಹಾರ? ನನ್ನ ಪ್ರಕಾರ ಆಕ್ಚುಲಿ ಲೈಕ್ ನಾವು ಮಾಡೋ ಫಾರ್ಮಿಗೆ ಎರಡು ಪ್ರಾಬ್ಲಮ್ಗಳು ಅನ್ಸದೆ. ಒಂದು ಲೇಬರ್ ಪ್ರಾಬ್ಲಮ್, ಅದು ಇದ್ದೇ ಇದೆ. ಇನ್ನೊಂದು ವೆದರ್ ಪ್ರಾಬ್ಲಮ್. ಅಂದ್ರೆ ವೆದರ್ ಪ್ರಾಬ್ಲಮ್ ಅಂದ್ರೆ ಇಟ್ಕೊಂಡ್ಬೇಕಾದ ಗ್ಲೋಬಲ್ ವಾರ್ಮಿಂಗ್, ಯಾಕೆಂದ್ರೆ ಹವಾಮಾನ ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಮೊದಲ ತರ ಫಿಕ್ಸ್ಡ್ ಹವಾಮಾನ ಇಲ್ಲ, ಯಾವಾಗ್ಲೋ ಮಳೆ ಬರ್ತದೆ ಯಾವಾಗ್ಲೋ ಮಳೆ ಬರಲ್ಲ, ಅದೊಂದು ಎರಡು. ಸೊ ನಂಗನ್ಸದೆ ಹವಾಮಾನದ ಬಗ್ಗೆ ನಮ್ಗೆ ಜಾಸ್ತಿ ಏನು ಕಂಟ್ರೋಲ್ ಇಲ್ಲ. ನೀವ್ ಒಂದ್ ಸ್ವಲ್ಪ ಅಡಾಪ್ಟ್ ಮಾಡಬಹುದಷ್ಟೇ ನಿಮ್ಮ ತೋಟದಲ್ಲಿ, ಲೈಕ್ ಮೆನ್ಯೂರಿಂಗ್, ಇದು ಶೇಡ್ ಮ್ಯಾನೇಜ್ಮೆಂಟ್ ಆ ತರ ಮಾಡಬಹುದು. ಅದನ್ನು ಲಿಟಲ್ ಬಿಟ್ ಆಫ್ ಕಂಟ್ರೋಲ್ ಮಾಡಕ್ ಆಗಲ್ಲ, ವೆದರ್ ನಮ್ ಕೈಯಲ್ಲಿಲ್ಲ. ಅದು ಹೇಗ್ ಮಾಡ್ತದೆ ಅದನ್ನು ಅದನ್ನ ಸ್ವಲ್ಪ ಅಡಾಪ್ಟಿವ್ ಮಾಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಫಾರ್ ಶೋರ್ ಲೇಬರಿಗೆ ನಮ್ಮ ಮಾವ ಹೇಳ್ತಿದ್ರು ಯಾವಾಗ್ಲೂ, ಈ ಲೇಬರ್ ಪ್ರಾಬ್ಲಮ್ ಇಸ್ ನಾಟ್ ನ್ಯೂ. ಅವರು ಚಿಕ್ಕಲ್ಲಿದ್ದಾಗ್ಲೂ ಲೇಬರ್ ಪ್ರಾಬ್ಲಮ್ ಇತ್ತಂತ. 1920s 1930s ಲೇಬರ್ ಪ್ರಾಬ್ಲಮ್ ಇತ್ತು. ಲೇಬರ್ ಪ್ರಾಬ್ಲಮ್ ಇಸ್ ಎವ್ರಿವೇರ್. ನಮ್ಮ ತೋಟಗಳು ಲೇಬರ್ ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರಲ್ಲಿ ಹೋಗಿ ಸಾಫ್ಟ್ವೇರ್ ಕಂಪನಿ, ಅವರಿಗೂ ಲೇಬರ್ ಪ್ರಾಬ್ಲಮ್ ಇದೆ. ಅವರಿಗೂ ಆಕ್ಚುಲಿ ಕರೆಕ್ಟ್ ಸ್ಕಿಲ್ ಸೆಟ್ ಇರೋ ಜನ ಸಿಗೋದಿಲ್ಲ. ನನ್ಗನ್ಸುತ್ತೆ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಮ್ಯಾನೇಜ್ ದ ಲೇಬರ್ ಪ್ರಾಬ್ಲಮ್, ಅಂಡ್ ಇಟ್ ಇಸ್ ಕಂಟ್ರೋಲೇಬಲ್. ಯು ಕ್ಯಾನ್ ಮ್ಯಾನೇಜ್ ದ ಲೇಬರ್ ಪ್ರಾಬ್ಲಮ್ ಬೈ ಇಂಪ್ರೂವಿಂಗ್ ಅವರ್ ಲೈಫ್. ಲೈಕ್ ಸೇ ಫಾರ್ ಎಕ್ಸಾಂಪಲ್, ನೀವು ಲೈನ್ ಲೇಬರ್ ಕ್ವಾರ್ಟರ್ಸ್ ಸ್ವಲ್ಪ ಚೆನ್ನಾಗಿ ಕಟ್ಕೊಂಡು, ಮೇ ಬಿ ಯು ಲ್ಯಾಡ್ ಗೆಟ್ ಸಮ್ ಮೈಗ್ರೇಟರಿ ಲೇಬರ್, ಹಾಗೆ ಮ್ಯಾನೇಜ್ ಮಾಡಬೇಕು ಅಂತ ಮಾಡಿದ್ದೀವಿ. ಇಟ್ ಇಸ್, ಐ ಥಿಂಕ್ ಇಟ್ ಇಸ್ ಮ್ಯಾನೇಜಬಲ್. ಬಟ್ ವೆದರ್ ಇಸ್ ಒನ್ ವಿಚ್ ವಿ ಕ್ಯಾನಾಟ್ ಮ್ಯಾನೇಜ್. ವಿ ಹ್ಯಾವ್ ಟು ಲಿವ್ ವಿತ್ ಇಟ್ ಅಂಡ್ ಜಸ್ಟ್ ಅಡಾಪ್ಟ್ ಟು ದ ಚೇಂಜಿಂಗ್ ವೆದರ್. ಈಗ ಈ ತರದ ಸಮಸ್ಯೆಗಳು ಯಾವ ಎಲ್ಲಾ ಕಾಲಕ್ಕೂ ಇದ್ದದ್ದೇನೆ, ಆಯಾ ಸಂದರ್ಭಕ್ಕೆ ಏನ್ ನಾವು ಮಾಡ್ಕೋಬೇಕೋ ಆ ತರದನ್ನ ಮಾಡ್ಕೊಂಡು ರೂಢಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ತಮ್ಮ ಒಂದು ಅಭಿಪ್ರಾಯ. ನಮ್ಮ ಕೇಳುಗರಿಗೆ ಮತ್ತೆ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತಿಮವಾಗಿ? ನನ್ಗೆ ಅನ್ಸದಂದ್ರೆ, ಕೃಷಿಲೂ ಜೀವನ ಮಾಡಬಹುದು. ನೀವು ಜೀವನ ಮಾಡ್ಬೇಕಾಗಿ ಏನು ಊರು ಬಿಟ್ಟು ಬೇರೆ ಊರಿಗೆ ಹೋಗುವ ಅಗತ್ಯ ಇಲ್ಲ. ಗ್ಯಾರಂಟಿ ಕೃಷಿಲಿ ಜೀವನ ಮಾಡಬಹುದು ಅಂತ ಅನಿಸ್ತದೆ. ಆದಷ್ಟು ಜನ ಕೃಷಿ ಬಗ್ಗೆ ಗಮನ ಹರಿಸಿ ಮಾಡ್ಬೋದು ಅನ್ಕೊಂಡಿದ್ದೀನಿ. ಇನ್ ಎನಿ ಹೆಲ್ಪ್ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಏನೋ ಮಾಡ್ಬೋದು. ಬಹಳ ಮುಖ್ಯವಾಗಿ ಯುವಜನರನ್ನ ಹೇಗೆ ಕೃಷಿಯತ್ತ ಆಕರ್ಷಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 5 ಅಂಶಗಳನ್ನ ಬಹಳ ವಿವರವಾಗಿ ಬಹಳ ಚೆನ್ನಾಗಿ ಹೇಳಿದ್ರಿ. ಈ ತರಹದ ಅಂಶಗಳು ಯುವ ಜನತೆಯನ್ನ ಕೃಷಿಯತ್ತ ಕರೆದುಕೊಂಡು ಬರಲಿಕ್ಕೆ ಒಂದು ಉಪಯುಕ್ತವಾದಂತಹ ಸಲಹೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಇನ್ನು ಹೆಚ್ಚು ಅರಿಯಬೇಕು ಅಂತ ಹೇಳಿದ್ರೆ ಹೇಗೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು? ನನ್ನನ್ನು ಸಂಪರ್ಕ ಮಾಡಲಿಕ್ಕೆ ಬೆಸ್ಟ್ ಅಂದ್ರೆ ಥ್ರೂ ಇಮೇಲ್. ನನ್ನ ಇಮೇಲ್ ಅಡ್ರೆಸ್ dattadg@gmail.com, ಅಂದ್ರೆ TATHADG@gmail.com. ನನ್ನ ಮೊಬೈಲ್ ಸಂಖ್ಯೆ 9845744980. ಅದೇ ನಾವಿರುವುದು ಒಂದು ಸ್ವಲ್ಪ ತುಂಬ ರಿಮೋಟ್ ಜಾಗದಲ್ಲಿ, ಸೊ ಮೊಬೈಲ್ ಸಿಗೋದು ಸ್ವಲ್ಪ ಕಷ್ಟ, ಸೊ ಇಮೇಲ್ ಈಸ್ ದ ಬೆಸ್ಟ್ ಆಪ್ಷನ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೆ ಇಮೇಲ್ ಐಡಿಯನ್ನ ಇನ್ನೊಮ್ಮೆ ಹೇಳಿ. ಇಮೇಲ್ ಐ ಡಿ dattadg@gmail.com, ಅಂದ್ರೆ DATHADG@gmail.com. ನನ್ನ ಮೊಬೈಲ್ ಸಂಖ್ಯೆ 9845744980. ಒಳ್ಳೆದು ದತ್ತಾತ್ರೇಯ ಅವರೇ, ಇದುವರೆಗೆ ತಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮಧುಸೂದನ್. ಥ್ಯಾಂಕ್ ಯು ಲಿಸನರ್ಸ್. ಇದುವರೆಗೆ ಕೃಷಿಯಲ್ಲಿನ ಅನುಭವಗಳು ಹಾಗೂ ಯುವಕರನ್ನು ಕೃಷಿಯತ್ತ ಆಕರ್ಷಿಸಲು ಅನುಕೂಲವಾಗುವ ಅಂಶಗಳ ಕುರಿತಂತೆ ಮೂಡಿಗೆರೆ ತಾಲೂಕು ದುರ್ಗದಹಳ್ಳಿಯ ಡಿಜಿ ದತ್ತಾತ್ರೇಯ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮಿಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲಬಾವು ರೋಗದ ಲಕ್ಷಣಗಳು ಹಾಗೂ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಹಾಲು ಪ್ರಕೃತಿ ನೀಡಿರುವ ಒಂದು ಶ್ರೇಷ್ಠ ವರದಾನ. ಇದು ಎಲ್ಲಾ ವಯಸ್ಸಿನವರು ಮತ್ತು ರೋಗಿಗಳು ಸೇವಿಸಬಹುದಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸಂಪೂರ್ಣ ಆಹಾರ. ದೇವರ ಪೂಜೆಯಿಂದ ಮಜ್ಜಿಗೆ ತಯಾರಿಸುವವರೆಗೆ ಮಾನವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಹಾಲು ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ಆದ್ದರಿಂದ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಕೇವಲ ಒಂದು ವಸ್ತುವಾಗಿ ನೋಡದೆ ಅದಕ್ಕೆ ತನ್ನದೇ ಆದ ಸ್ಥಾನಮಾನಗಳನ್ನು ನೀಡಬೇಕು. ಹಾಗಾದ್ರೆ ಹಾಲು ಅಂತಂದ್ರೆ ಏನು ಅಂಥೇಳಿ ನೋಡೋಣ. ಸಸ್ತನಿ ವರ್ಗದ ಪ್ರಾಣಿಗಳು ಕರುಗಳ ಜನನದ ನಂತರ ಅಂತಂದ್ರೆ ಗಿಣ್ಣು ಹಾಲನ್ನ ಹೊರತುಪಡಿಸಿ ಅವುಗಳ ಪೋಷಣೆಗೆ ಅಗತ್ಯವಾದ ನೀರು, ಕೊಬ್ಬು, ಸಸಾರಜನಕ ಸಂಯುಕ್ತ, ಸಕ್ಕರೆ, ಖನಿಜಾಂಶ ಮತ್ತು ಜೀವಸತ್ವಗಳಾದ ಎ, ಡಿ, ಇ, ಕೆ ಹಾಗೂ ಬಿ ಕಾಂಪ್ಲೆಕ್ಸ್ ಇವುಗಳಿಂದ ಕೂಡಿದ ಬಿಳಿ ಬಣ್ಣದ ಆಹಾರ ದ್ರವವನ್ನು ಮೊಲೆಗಳ ಕ್ಷೀರೋತ್ಪಾದನೆ ಗ್ರಂಥಿಗಳಲ್ಲಿ ಉತ್ಪಾದಿಸುತ್ತದೆ. ಇದನ್ನ ಹಾಲು ಎಂದು ಕರೆಯುತ್ತಾರೆ. ಹಾಲಿನ ಉತ್ಪಾದನೆ ಮಾಡುವ ಸಸ್ತನಿ ವರ್ಗದ ಹೆಣ್ಣು ಪ್ರಾಣಿಗಳು ತಿನ್ನುವ ಆಹಾರ ಜೀರ್ಣವಾಗಿ ಅವುಗಳಿಂದ ಹೊರಹೊಮ್ಮುವ ಪೌಷ್ಟಿಕಾಂಶಗಳು ರಕ್ತದೊಂದಿಗೆ ಹೃದಯದ ಅನುವಂಶೀಯತನಕ್ಕೆ ಅನುಗುಣವಾಗಿ ಪರಿವರ್ತನೆಗೊಳ್ಳುವ ಮೂಲಕ ಎಲ್ಲಾ ಪೌಷ್ಟಿಕಾಂಶಗಳೊಂದಿಗೆ ಹಾಲಿನ ಉತ್ಪಾದನೆಯಾಗುತ್ತದೆ. ಹಾಲು ಉತ್ಪಾದನೆಯಾಗಲು ಪ್ರತಿದಿನ ಕೆಚ್ಚಲಿನ ಮುಖಾಂತರ ಸುಮಾರು 90 ಲೀಟರ್ ರಕ್ತ ಪ್ರವಹಿಸುತ್ತದೆ. ಅದರಲ್ಲಿ 400-600 ಲೀಟರಿನ ರಕ್ತದಿಂದ 1 ಲೀಟರ್ ಹಾಲು ಉತ್ಪಾದನೆಯಾಗುತ್ತೆ. ಹಾಗಾದ್ರೆ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವಿನ ಕುರಿತಂತೆ ನೋಡೋಣ. ಹೈನುಗಾರಿಕೆ ಒಂದು ಉಪಕಸುಬುವಿನಿಂದ ಉದ್ದಿಮೆಗೆ ಬದಲಾಗುತ್ತಿರುವುದರಿಂದ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವು ಒಂದು ಪ್ರಮುಖವಾಗಿ ಕಾಡುತ್ತಿರುವ ರೋಗವಾಗಿ ಹೊರಹೊಮ್ಮಿದೆ. ಸಾಮಾನ್ಯವಾಗಿ ಹೈನು ರಾಸುಗಳಲ್ಲಿ ಕೆಚ್ಚಲು ಮತ್ತು ಮೊಲೆ ತೊಟ್ಟು ತೊಂದರೆಗಳು ಹೆಚ್ಚಾಗಿ ಕಾಣುತ್ತಿದ್ದು ಅದಕ್ಕೆ ಕಾರಣ ಪ್ರಮುಖವಾಗಿ ಅದರ ಅಂಗರಚನೆಯೇ ಆಗಿದೆ. ಜೋತುಬಿದ್ದ ಕೆಚ್ಚಲು ಮತ್ತು ಮೊಲೆ ತೊಟ್ಟುಗಳು ಕರುಗಳು ಹಾಲು ಕುಡಿಯುವ ಬಗೆ, ಕುಡಿಯುವಾಗ ಕಚ್ಚುವ ಸಾಧ್ಯತೆ, ಕರು ಹಾಕುವಾಗ ಅಥವಾ ಕೊಟ್ಟಿಗೆಯಲ್ಲಿ ಮಲಗಿದಾಗ ಮೊಲೆ ತೊಟ್ಟುಗಳು ತೆರೆದು ಕ್ರಿಮಿಕಾರಕಗಳು ಒಳಗೆ ಹೋಗುವ ಸಾಧ್ಯತೆ, ಹಾಲು ಹಿಂಡುವ ವಿಧಾನ ಸದ್ಯದ ಕೆಚ್ಚಲು ಮತ್ತು ಮೊಲೆತೊಟ್ಟಿನ ತೊಂದರೆಗಳಿಗೆ ಪೂರಕವಾಗಿದೆ. ಹೈನುಗಾರಿಕೆಯಲ್ಲಿ ಆರ್ಥಿಕತೆಯ ಪ್ರಮುಖ ಮೂಲವೆಂದರೆ ಹಾಲಿನ ಇಳುವರಿ. ಅದರಲ್ಲಿ ಈ ಕೆಚ್ಚಲು ಬಾವು ಸಮಸ್ಯೆ ಹಾಲಿನ ಇಳುವರಿ ಮೇಲೆ ನೇರ ಪರಿಣಾಮ ಬೀರುವುದರಿಂದ ಇದನ್ನು ಸರಿಯಾಗಿ ಗುರುತಿಸಿ ತಕ್ಷಣ ಚಿಕಿತ್ಸೆಯನ್ನ ಪಡಿಬೇಕು. ಕೆಚ್ಚಲು ಬಾವು ಉಂಟಾಗಲು ಮತ್ತು ಹರಡಲು ಮುಖ್ಯ ಕಾರಣಗಳು ಏನು ಅಂಥೇಳಿ ನೋಡಿದಾಗ, ಅಧಿಕ ಹಾಲು ಹಿಂಡುವ ರಾಸುಗಳಲ್ಲಿ ಈ ರೋಗವು ಸಾಮಾನ್ಯವಾಗಿ ಕಂಡುಬರುತ್ತೆ. ಕೆಚ್ಚಲಿನಿಂದ ಸಂಪೂರ್ಣವಾಗಿ ಹಾಲು ಹಿಂಡದೇ ಇರುವುದು ಕೂಡ ಇದಕ್ಕೆ ಒಂದು ಕಾರಣ. ಹಾಗೇನೆ ಸೂಕ್ತವಲ್ಲದ ವಿಧಾನದಲ್ಲಿ ಹಾಲು ಕರೆಯುವುದು ಅಂತಂದ್ರೆ ಕೆಚ್ಚಲಿನ ತೊಟ್ಟುಗಳನ್ನು ಜಗ್ಗಿ ಅಥವಾ ಅದನ್ನ ಒತ್ತಿ ಹಾಲನ್ನ ಕರೆಯುವುದು ಕೂಡ ಈ ಕೆಚ್ಚಲು ಬಾವಿಗೆ ಮೂಲ ಕಾರಣವಾಗಿದೆ. ಬೆರಳಿನಿಂದ ಒತ್ತಿ ಕರೆಯುವುದು, ಮೊಲೆಯ ತೊಟ್ಟುಗಳ ಗಾಯದ ಕಡೆಗೆ ಗಮನಹರಿಸದೇ ಇರೋದು, ನಿಯಮಿತವಾಗಿ ರಾಸುಗಳನ್ನ ತೊಳೆಯದೇ ಇರುವುದು, ಕೊಟ್ಟಿಗೆ ಮತ್ತು ಸುತ್ತಲಿನ ಪರಿಸರವನ್ನ ಶುಚಿಯಾಗಿ ಇಡದಿರುವುದು, ಹಾಲು ಕರೆಯಲು ಯಂತ್ರಗಳನ್ನ ಬಳಸುತ್ತಿದ್ದರೆ ಅದರ ಶುಚಿತ್ವದ ಕಡೆಗೆ ಗಮನ ಹರಿಸದಿರುವುದು, ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳು ಹಾಲನ್ನ ಕರೆಯುವುದು, ಹೈನುಗಾರಿಕೆಯಲ್ಲಿ ದೈನಂದಿನ ಚಟುವಟಿಕೆಗೆ ಅಶುದ್ಧ ನೀರನ್ನ ಬಳಸುವುದು ಈ ಕೆಚ್ಚಲು ಬಾವಿಗೆ ಕಾರಣವಾಗಿದೆ. ಕೆಚ್ಚಲು ಬಾವು ರೋಗ ಬರಲು ಹತ್ತು ಹಲವಾರು ಕಾರಣಗಳಿದ್ದು ಅವುಗಳಲ್ಲಿ ಸ್ಟಾಫೈಲೋಕೊಕ್ಕಸ್, ಈಕೊಲೈ, ಕೋರಿನೋ ಬ್ಯಾಕ್ಟೀರಿಯಂ ಎಂಬ ವಿಷಾಣುಗಳು ಪ್ರಮುಖವಾದ ಕಾರಣವಾಗಿವೆ. ಇವುಗಳು ಮುಖ್ಯವಾಗಿ ದನಗಳ ಮತ್ತು ಅವುಗಳ ಕೊಟ್ಟಿಗೆಗಳ ಅಸ್ವಚ್ಛತೆ ಹಾಗೂ ರೈತರ ನಿರ್ಲಕ್ಷ್ಯತೆಯಿಂದ ಕೆಚ್ಚಲನ್ನು ಪ್ರವೇಶಿಸಿ ಕೆಚ್ಚಲು ಬಾವು ರೋಗ ಬರಲು ಕಾರಣವಾಗುತ್ತೆ. ಇನ್ನು ಕೆಚ್ಚಲು ಬಾವು ರೋಗದ ಲಕ್ಷಣಗಳತ್ತ ಗಮನಹರಿಸೋದಾದ್ರೆ, ಕೆಚ್ಚಲು ಬಾವು ರೋಗದಲ್ಲಿ ಕೆಚ್ಚಲು ಬಾತುಕೊಂಡಿರುತ್ತದೆ ಮತ್ತು ಕೆಚ್ಚಲು ಬಿಸಿಯಾಗಿದ್ದು ಹಾಲು ಕೆಟ್ಟೋಗಿರುತ್ತೆ. ಹಾಲಿನಲ್ಲಿ ರಕ್ತ, ಸಣ್ಣ ಗೆಡ್ಡೆಗಳು ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ನೀರಿನಂತೆಯೋ ಅಥವಾ ಮೊಸರಿನಂತೆಯೋ ಇರಬಹುದು. ಬೇನೆ ಅತಿ ಹೆಚ್ಚಾಗಿದ್ದು ನೀರು ಕುಡಿಯುವುದಾಗಲಿ ಆಹಾರ ಸೇವನೆಯಾಗಲಿ ಇರೋದಿಲ್ಲ. ಬೇನೆ ವಾಸಿಯಾಗದಿದ್ದರೆ ಕೆಚ್ಚಲು ಕ್ರಮೇಣವಾಗಿ ಗಟ್ಟಿಯಾಗಿ ಹಾಲಿನ ಪ್ರಮಾಣ ಕಡಿಮೆಯಾಗುತ್ತೆ. ತಕ್ಷಣ ಕೆಚ್ಚಲ ಬಾವನ್ನ ಗುರುತಿಸಿ ಚಿಕಿತ್ಸೆ ಪಡೆಯದೇ ಹೋದರೆ ಕೆಲವೊಮ್ಮೆ ಕೆಚ್ಚಲು ಕೊಳೆಯೋದಿಕ್ಕೆ ಪ್ರಾರಂಭ ಆಗುತ್ತೆ. ಅತಿಯಾದ ಬೇನೆಯಿಂದ ಜ್ವರ ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಜಾನುವಾರುಗಳು ಸಾವಿಗೆ ಈಡಾಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಕೆಚ್ಚಲು ಬಾವಿನ ಮುನ್ಸೂಚನೆಗಳು ಏನು ನೋಡೋಣ. ಕೆಚ್ಚಲಿನ ನಾಲ್ಕು ತೊಟ್ಟುಗಳಿಂದ ಸ್ವಲ್ಪ ಹಾಲನ್ನ ಪ್ರತ್ಯೇಕವಾಗಿ ಕರೆದಾಗ ಗಡ್ಡೆಗಳ ಇರುವಿಕೆ, ಹಾಲಿನ ಬಣ್ಣದಲ್ಲಿನ ವ್ಯತ್ಯಾಸ ಮತ್ತು ನೀರಿನಂತೆ ಇರುವುದನ್ನ ಗಮನಿಸಬಹುದು. ಹಾಲು ಕರೆದ ತಕ್ಷಣ ಸ್ವಲ್ಪ ಹಾಲನ್ನ ಚೆನ್ನಾಗಿ ಕಾಯಿಸಿದಾಗ ಹಾಲು ಒಡೆದು ಹೋಗುವುದನ್ನ ಗಮನಿಸಬಹುದು. ಕೆಚ್ಚಲು ಬಾವು ಬರದೇ ಇರಲು ಯಾವೆಲ್ಲ ರೀತಿಯ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಂದ್ರೆ, ಆಕಳು ಮತ್ತು ಎಮ್ಮೆಗಳನ್ನು ಮತ್ತು ಅವುಗಳ ಕೆಚ್ಚಲನ್ನು ಸ್ವಚ್ಛವಾಗಿ ಇಡಬೇಕು. ಆಕಳುಗಳ ಕೊಟ್ಟಿಗೆಗಳು ಸ್ವಚ್ಛ ಹಾಗೂ ಒಣಗಿದ್ದು ಅವುಗಳು ಸಾಕಷ್ಟು ಬೆಳಕು ಹಾಗೂ ಗಾಳಿಯಿಂದ ಕೂಡಿರಬೇಕು. ಹಾಲು ಹಿಂಡುವ ವ್ಯಕ್ತಿಯು ಹಾಲನ್ನು ಹಿಂಡುವ ಮುನ್ನ ಹಾಗೂ ಹಾಲನ್ನು ಹಿಂಡಿದ ನಂತರ ಒಂದು ಚಮಚ ಸವಲಾನ್ ಅಥವಾ ಡೆಟಾಲ್ ಅನ್ನ ಒಂದು ಲೀಟರ್ ನೀರಿನಲ್ಲಿ ಹಾಕಿ ಅದರಿಂದ ತನ್ನ ಕೈಗಳನ್ನು, ಜಾನುವಾರುಗಳ ಕೆಚ್ಚಲು ಹಾಗೂ ಮೊಲೆಗಳನ್ನು ಚೆನ್ನಾಗಿ ತೊಳಿಬೇಕು. ಹಾಲು ಕರೆಯುವಾಗ ಪೂರ್ಣ ಕೈ ಉಪಯೋಗಿಸಿ ಹಾಲನ್ನ ಕರೆಯಬೇಕು. ಹೆಬ್ಬೆರಳು ಮತ್ತು ತೋರ್ಬೆರಳನ್ನ ಮೊಲೆ ತೊಟ್ಟಿನ ಬುಡದಲ್ಲಿ ಸುತ್ತುವರೆಸಿ ಉಳಿದ ಬೆರಳುಗಳನ್ನ ಮೇಲ್ಭಾಗದಿಂದ ಸಂಪೂರ್ಣವಾಗಿ ಮೊಲೆ ತೊಟ್ಟಿನ ಮೇಲೆ ಒತ್ತಡ ಕೊಟ್ಟು ಹಾಲು ಹಿಂಡುವುದು ಸರಿಯಾದ ಕ್ರಮ. ಆಕಳು ಮತ್ತು ಎಮ್ಮೆಗಳು ಕರು ಹಾಕುವುದಕ್ಕಿಂತ ಒಂದರಿಂದ ಎರಡು ತಿಂಗಳು ಮುಂಚೆ ವೈದ್ಯರ ಸಲಹೆಯಂತೆ ಪ್ರತಿಯೊಂದು ಮೊಲೆಗೆ ಔಷಧಿಯ ಟ್ಯೂಬನ್ನ ಏರಿಸಿದರೆ ಕರು ಹಾಕಿದ ನಂತರ ಕೆಚ್ಚಲು ಬಾವು ರೋಗ ಬರುವ ಸಾಧ್ಯತೆ ಕಡಿಮೆಯಾಗುತ್ತೆ. ಕೆಚ್ಚಲು ಅಥವಾ ಮೊಲೆಗಳ ಮೇಲೆ ಯಾವುದಾದರೂ ಗಾಯಗಳಿದ್ದರೆ ಅವುಗಳನ್ನು ಅಲಕ್ಷಿಸದೆ ಚಿಕಿತ್ಸೆಯನ್ನ ಕೊಡಬೇಕು. ಕೆಚ್ಚಲು ಬಾವು ಬಂದ ಸಮಯದಲ್ಲಿ ಕೈಗೊಳ್ಳಬೇಕಾದಂತಹ ಚಿಕಿತ್ಸಾ ಕ್ರಮಗಳು ಏನು ಅಂತಂದ್ರೆ, ಕೆಚ್ಚಲು ಬಾವು ಬಂದ ಜಾನುವಾರುಗಳನ್ನು ಉಳಿದ ಜಾನುವಾರುಗಳಿಂದ ಬೇರ್ಪಡಿಸಬೇಕು.